ಎಲ್ಐಸಿ ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಶೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. ಎಲ್ಐಸಿ ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ, ಷರತ್ತುಗಳು ಅನ್ವಯ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಕೇಳಿ ಸಮಗ್ರ ಕೃಷಿ ಬದುಕಿನ ಅನುಭವಗಳು. ಈ ಕುರಿತು ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದ ಯುವ ಕೃಷಿಕ ಹೆಚ್.ಆರ್. ಸಂತೋಷ್ ಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದ ಯುವ ಕೃಷಿಕರಾದ ಸಂತೋಷ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸಂತೋಷ್ ಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸಂತೋಷ್, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾಕೆ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು ಸರ್? ಇದು ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಾತವರ ಕಾಲದಿಂದನೂ ಬಂದಿರತಕ್ಕಂಥ ಈ ಒಂದು ಕೃಷಿ ಬದುಕು. ಅದರಿಂದ ಪ್ರೇರಣೆಗೊಂಡು ನಾವು ಈ ಕೆಲಸಗಳು ನೋಡಿ ಆ ಕಡೆ ಈ ಕಡೆ ಈ ಟೌನು ಇದರಲ್ಲಿ ಏನು ಕೆಲಸಗಳು ಯಾವುದು ನಮಗೆ ಸೂಟಬಲ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೃಷಿ ಬದುಕಿಗೆ ಬಂದಿದ್ದೀವಿ ಸರ್. ವಿದ್ಯಾಭ್ಯಾಸ ಎಲ್ಲವರೇ ಮಾಡಿದ್ರಿ ಸರ್? ITI ಕಂಪ್ಲೀಟ್ ಆಗಿದೆ ಸರ್. ಮುಂದೆ ಓದ್ಬೇಕನ್ನಿಸ್ಲಿಲ್ಲ? ಇಲ್ಲ ಸರ್. ಈ ಕೃಷಿ ಬದುಕಿಗೆ ಬಂದಿದ್ರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ಸರ್? ಲಾಭದಾಯಕನೇ ಸರ್. ಸಮಗ್ರ ಕೃಷಿ ಬೇಸಾಯವನ್ನು ಮಾಡಿದಾಗ ಲಾಭದಾಯಕವಾಗಿ ಅನಿಸುತ್ತೆ. ಏಕಬೆಳೆ ಪದ್ಧತಿ ಮಾಡಿದಾಗ ಸ್ವಲ್ಪ ನಷ್ಟ ಆಗುತ್ತೆ ಸರ್. ಅನಾವೃಷ್ಟಿ ಅತಿವೃಷ್ಟಿ ಆದಾಗ ನಷ್ಟ ಆಗೋದುಂಟು ಸರ್. ಸಮಗ್ರ ಕೃಷಿ ಬೇಸಾಯ ಮಾಡಿದಾಗ ಒಂದಲ್ಲ ಒಂದರಲ್ಲಿ ಇದಾದ್ರೂ ನಮಗೆ ಅನುಕೂಲ ಆಗುತ್ತೆ ಸರ್. ಮಳೆ ಬಂದು ಕೆಟ್ಟೋಗುತ್ತೆ, ಬರ್ದನೇ ಕೆಟ್ಟೋಗುತ್ತೆ ಸರ್. ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿ ಚಳ್ಳಕೆರೆ ತಾಲೂಕು ಮತ್ತು ಮೊಳಕಾಲ್ಮೂರು ತಾಲೂಕು ಏನಿದೆ ಭಾಳ ಬರಪೀಡಿತ ಜಿಲ್ಲೆ. ಅದರಲ್ಲಿ ಈ ಮಳೆ ಬಂದು ಭಾಳಷ್ಟು ಕೆಟ್ಟೋಗುತ್ತೆ, ಮಳೆ ಬರ್ದನೂ ಕೆಟ್ಟೋಗುತ್ತೆ. ಸ್ವಲ್ಪ ನೀರಾವರಿ ಇದ್ದು ಸಮಗ್ರ ಕೃಷಿ ಬೇಸಾಯ ಮಾಡಿದಾಗ ಹನಿ ನೀರಾವರಿ ಮಾಡ್ಕೊಂಡಾಗ ನಮಗೆ ಅನುಕೂಲ ಆಗುತ್ತೆ ಸರ್. ಈ ಥರ ಸಮಗ್ರ ಕೃಷಿ ಅಳವಡಿಸಬೇಕು ಕೃಷಿಯಲ್ಲಿ ಅಂತ ಯಾರು ತಿಳಿಸ್ಕೊಡ್ರಿ ನಿಮಗೆ ಸರ್? ಹೀಗೆ ಪ್ರಗತಿಪರ ರೈತರಾದಂಥ ರೈತರು ಅವ್ರಿವ್ರ ತೋಟಗಳಿಗೆ ಹೋಗಿ ನಾವು ವಿಜಿಟ್ ಮಾಡಿದಾಗ ಅವರು ಹೇಳಿ ಅವ್ರ ಅನುಭವಗಳನ್ನು ತಿಳ್ಕೊಂಡು ನಾವು ಸಮಗ್ರ ಕೃಷಿ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಾಗ ನಾವು ಸಮಗ್ರ ಕೃಷಿ ಮಾಡ್ಬೇಕಂತೇಳಿ ನಮಗೂ ಒಂದು ಮನೆಯಲ್ಲಿ ನಮ್ಮ ಬ್ರದರು ಮತ್ತು ನಮ್ಮ ತಂದೆ ಮಾರ್ಗದರ್ಶನ ಮುಖಾಂತರ ಮಾಡಿದ್ದೀವಿ ಸರ್. ಇದು ಈಗ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ ಸಮಗ್ರ ಕೃಷಿ ಅಂದ್ರೆ ನಿಮ್ಮ ಜಮೀನಲ್ಲಿ ಏನೇನು ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ರ? ಯಾವ್ಯಾವ ತರ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀರಾ ಸರ್? ಬಾಳೆಯಲ್ಲಿ ಪಚ್ಚ ಬಾಳೆ ಇದೆ, ಏಲಕ್ಕಿ ಬಾಳೆ ಇದೆ ಸರ್. ಅದು ಹೋದ ವರ್ಷ ಹಾಕಿದೆ, ಈ ಸರಿನೂ ಒಂದು 2700-800 ಗಿಡ ಹಾಕಿದ್ದೀನಿ ಸರ್. ಅದರಲ್ಲಿ ಮತ್ತೆ ಅಡಿಕೆ ಗಿಡ ಇದೆ ಸರ್, ಒಂದು 5,000 ಅಡಿಕೆ ಗಿಡ ಇದೆ. ತೆಂಗಿನ ಗಿಡ ಇದೆ ಸರ್, ಒಂದು 400 ಗಿಡ. ಆಮೇಲೆ ಹುಣಸೆ ಇದೆ, ಎಬ್ಬೇವು ಇದೆ, ಮಾಗನಿ ಇದೆ, ಶ್ರೀಗಂಧ ಇದೆ, ರಕ್ತಚಂದನ ಇದೆ ಸರ್. ಹಲಸು, ನೇರಳೆ, ತ್ಯಾಗ, ಸಿಲ್ವರು, ಇಷ್ಟೆಲ್ಲ ಇದೆ ಸರ್. ಇಷ್ಟೊಂದೆಲ್ಲ ಅಳವಡಿಸ್ಕೊಂಡಿದ್ರಲ್ಲ, ಜಮೀನು ಎಷ್ಟು ಎಕರೆ ಇದೆ ನಿಮ್ದು ಸರ್? ನಮ್ದು 24 ಎಕರೆ ಜಮೀನು ಇದೆ ಸರ್, 14 ಎಕರೆ ನೀರಾವರಿ ಇದೆ ಸರ್. ನಮ್ದು 24 ಎಕರೆಯಲ್ಲಿ 14 ಎಕರೆ ನೀರಾವರಿ, 10 ಎಕರೆ ಖುಷ್ಕಿ ಜಮೀನು. ಖುಷ್ಕಿ ಜಮೀನು ಇದೆ ಸರ್, ಅದರಲ್ಲೂ ನೀರು ಹರಿಸ್ಬಿಡ್ತೀವಿ ಸರ್. ನಾವು ಈ ಟೈಮಲ್ಲಿ ಶೇಂಗಾ ಬೆಳೆದ್ಮೇಲೆ ನೀರು ಹರಿಸ್ಕೊಂಡು ಅದರಲ್ಲಿ ಸ್ವಲ್ಪ ಮೆಕ್ಕೆಜೋಳ ರಾಗಿ ಹಾಕಿದ್ದೀವಿ ಸರ್. ಒಂದೇ ಹತ್ರ ಇದೆಯಾ ಜಮೀನು? 24 ಎಕರೆ. ಈಗ ಇಷ್ಟೊಂದೆಲ್ಲ ಈ ಅರಣ್ಯ ಕೃಷಿಗಳು ಅಳವಡಿಸ್ಕೊಂಡಿದ್ರ, ಸಮಗ್ರ ಕೃಷಿ ಅಳವಡಿಸಿದ್ರ, ಈ ತರ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ಏನ್ ಅನುಕೂಲ ಅಂತೀರ ಸರ್? ಯಾವ್ದ್ರಲ್ಲಿ ಒಂದ್ರಲ್ಲಿ ಯಾವ್ದಾದ್ರು ಫೇಲ್ ಆದ್ರೂ ಮತ್ತೊಂದ್ರಲ್ಲಿ ನಮ್ಮನ್ನ ಕೈ ಹಿಡಿಯುತ್ತೆ ಸರ್. ಈ ಹೈನುಗಾರಿಕೆ ಆಗಲಿ ಮತ್ತೆ ಈ ಹಲಸು, ಈ ಪ್ರತಿಯೊಂದು ನಾವು ಯಾವುದೇ ಒಂದು ಬೆಳೆ ಮಾಡಿದಾಗೂ ಸರ್, ಯಾವ್ದಾದ್ರು ಒಂದ್ರಲ್ಲಿ ಫೇಲ್ ಆದ್ರೂ ನಮಗೆ ಬಾಳೆಯಲ್ಲಿ ಫೇಲ್ ಆದರೆ ರೇಷ್ಮೆಲಿ ಕೈ ಹಿಡಿಯುತ್ತೆ, ರೇಷ್ಮೆಲಿ ಫೇಲ್ ಆದರೆ ಅಡಿಕೆ, ತೆಂಗು, ಇದ್ರೆ ಯಾವ್ದ್ರಲ್ಲಿ ಒಂದ್ರಲ್ಲಿ ನಮಗೆ ಕೈ ಹಿಡಿದೇ ಹಿಡಿಯುತ್ತೆ ಸರ್. ನಷ್ಟ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಸಮಗ್ರ ಕೃಷಿ ಬೇಸಾಯ ಮಾಡಿದಾಗ ನಮಗೆ ನಷ್ಟ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಈ ಅರಣ್ಯ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ನಮಗೆ ಈ ಭಾಳಷ್ಟು ಜನ ಈ ಮಾದರಿ ಕೃಷಿಕರು ಮತ್ತೆ ಈ ಸಮಗ್ರ ಕೃಷಿ ಬೇಸಾಯ ಮಾಡಿದಂತ ರೈತರ ಹತ್ರ ಹೋಗಿ ನಾವು ಕೇಳಿದಾಗ, ನೀವು ಬೇಲಿ ಬದಿಯಲ್ಲಿ ಇವು ನೆಲ ತ್ಯಾಗ, ಶ್ರೀಗಂಧ, ಎಬ್ಬೆ ಇವೆಲ್ಲ ಏನಕ್ಕೆ ಹಾಕಿದ್ರೆ ಅಂದಾಗ, ಒಂದು 20-25 ವರ್ಷ 30 ವರ್ಷ ಹೋದಾಗ ನಮಗೆ ಒಂಥರ ಇನ್ಸೂರೆನ್ಸ್ ಥರ ಅದು ನಮಗೆ ಕಾಪಾಡುತ್ತೆ, ಮುಂದಕ್ಕೆ ಒಂಥರ ಒಂದೇ ಥರ ಇದು ಮಾಡೋಕ್ಕೆ ಇದು ಆಗುತ್ತೆ ಅನ್ನೋ ಆದಾಯ ಬರ್ತಾ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅರಣ್ಯ ಕೃಷಿನೂ ಸ್ವಲ್ಪ ಮಾಡಿದ್ದೀವಿ ಸರ್. 1.5 ಎಕರೆ 2 ಎಕರೆ ಬರುತ್ತೆ ಸರ್ ಅದು, ಬಟ್ ಬಾರ್ಡ್ರಲ್ಲಿ ಹಾಕಿದ್ದೀನಿ ಅಷ್ಟೇ. ಅಂದರೆ ನಮಗೆ ವಯಸ್ಸಾದಂಥ ಕಾಲದಲ್ಲಿ ಹಿಡಿಯುತ್ತೆ ಅಂತೀರ? ಹ್ಞೂ ಸರ್, ಕೈ ಹಿಡಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಸರ್. ನಿಮ್ಗೆ ಹೆಚ್ಚು ನೀರಾವರಿಯಲ್ಲಿ ಆದಾಯ ತಂದು ಕೊಡೋಂಥ ಬೆಳೆಗಳು ಯಾವ್ಯಾವಿದ್ದಾವೆ ಸರ್? ರೇಷ್ಮೆ ಮತ್ತೆ ಈ ಬಾಳೆ. ಬಾಳೆ ಈಗ ಆಲ್ರೆಡಿ ಪ್ರೆಸೆಂಟ್ ಆಗಿರತಕ್ಕಂಥದ್ದು ಈಗ ಸದ್ಯದಲ್ಲಿ. ರೇಷ್ಮೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರ ಸರ್? ರೇಷ್ಮೆ 4 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ಇದು ನಮ್ಮ ಚಿಕ್ಕಪ್ಪರು 30 ವರ್ಷದಿಂದ ಬೆಳೀತಾ ಇದ್ರು ಸರ್. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ರೇಷ್ಮೆ ಮಾಡಿ ಈಗ ಅವರು ಒಂದು 4 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್ ರೇಷ್ಮೆ. ರೇಷ್ಮೆ ಚೆನ್ನಾಗೆ ಅನಿಸ್ತಾ ಇದೆ ಸರ್. ಪ್ರತಿ ಮಂತ್ಲಿ ಬ್ಯಾಚ್ ಇರುತ್ತೆ. ವರ್ಷಕ್ಕೆ 11 ಬೆಳೆ ತಕೊಂಡು ಮಾಡೋರು ಇದ್ದಾರೆ ಸರ್, ಬಟ್ ನಾನು ಆ ಥರ ಮಾಡಿಲ್ಲ ಸರ್. ನಮ್ಮದು ಸಮಗ್ರ ಕೃಷಿ ಬೇಸಾಯ ಇರೋದ್ರಿಂದ ನಮಗೆ ಬರೋದು ಒಂದೇ ಆಗಿದ್ರೆ ಮಾಡ್ತಾರೆ ಸರ್. ನಮ್ಮದು ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಇರೋದ್ರಿಂದ ಬಾಳೆ ಈ ಕಡೆ ದೆಲ್ಲವ ಅದೆಲ್ಲದಕ್ಕೂ ಒತ್ತು ಕೊಡಬೇಕಾಗುತ್ತೆ. ಸ್ವಲ್ಪ ಬರೀ ರೇಷ್ಮೆ ಅಂದರೆ 1 ವಾರ ತಿಂಗಳಿಗೊಂದು ಬೆಳೆ, 2 ತಿಂಗಳಿಗೊಂದು ಬೆಳೆ ಥರ ಮಾಡ್ತೀವಿ ಸರ್. ಈಗ ಈ ಥರ ಬಾಳೆ ಬೇರೆ ಬೇರೆ ಬೆಳೆಗಳೆಲ್ಲ ಬೆಳೀತಿದ್ದಾಗ ರೇಷ್ಮೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ರೇಷ್ಮೆ ನಮಗೆ ಸ್ವಲ್ಪ ನಮ್ಮ ಚಿಕ್ಕಪ್ಪನೆಲ್ಲ ನೋಡ್ತಾ ಇದ್ದೀವಿ ಸರ್. ನೋಡ್ತಾ ಇರಬೇಕಾದಾಗ ಅವರಿಗೆ ಅದೇ ಚೆನ್ನಾಗಿ ಬರ್ತದೆ ಅಂತಿದ್ರು ಸರ್. ಅವರು ನಮಗೆ ಮನೆ ಪ್ರಾಬ್ಲಮ್ ಇದೆ ಸರ್, ಸ್ವಲ್ಪ ಮನೆ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಅದಕ್ಕೋಸ್ಕರ ಈಗಲೂ ನಮ್ಮ ಮನೆ ಇಲ್ಲ, ನಮ್ಮ ಚಿಕ್ಕಪ್ಪವ್ರ ಮನೆಯಲ್ಲೇ ಒಂದು ಡೆಡ್ ಆಗಿದೆ. ಅವ್ರ ಮನೆಯಲ್ಲೇ ನಾವು, ಅವ್ರ ಬೆಳೆ ಇಲ್ಲ, ರೇಷ್ಮೆ ಇಲ್ಲ, ಅವ್ರ ಮನೆಯಲ್ಲೇ ನಾವು ಅವ್ರಿಗೆ ಇಷ್ಟ ಅಂತ ಇದು ಮಾತಾಡ್ಕೊಂಡ್ಬಿಟ್ಟು ಅವ್ರ ಮನೆಯಲ್ಲೇ ಬೆಳೆ ಇಡ್ತಾ ಇದ್ದೀವಿ ಸರ್. ಈಗ ಈ ಥರ ಮನೆ ಕಟ್ಕೊಳ್ಳಿಕ್ಕೆ, ಡ್ರಿಪ್ ಮಾಡ್ಕೊಳ್ಳಿಕ್ಕೆ, ನಾಟಿ ಮಾಡಲಿಕ್ಕೆ, ರೇಷ್ಮೆ ನಾಟಿ ಮಾಡಲಿಕ್ಕೆಲ್ಲ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಸಹಾಯಧನ ಸಿಗುತ್ತೆ, ಅದನ್ನ ಪಡ್ಕೊಂಡಿಲ್ಲ? ಹ್ಞೂ ಸರ್, ಎಲ್ಲ ರೇಷ್ಮೆ ಇಲಾಖೆಯಿಂದ ಸಹಾಯಧನ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ, 90% ಸಬ್ಸಿಡಿ ಇದೆ ಸರ್. ರೇಷ್ಮೆ ಇಲಾಖೆಯಿಂದ ಏನೇನು ಅನುಕೂಲಗಳು ಪಡ್ಕೊಂಡಿದ್ದೀರ ಸರ್? ರೇಷ್ಮೆ ಇಲಾಖೆಯಿಂದ ಈ ಡ್ರಿಪ್ಪಿಗೆ ಸಬ್ಸಿಡಿ ತಗೊಂಡಿದ್ದೀನಿ, ಮತ್ತು ಸ್ಪೇರ್ ಕೊಟ್ಟಿದ್ದಾರೆ ಸರ್, ಮತ್ತು ಈ ಮೆಡಿಷನ್ಸು, ಪ್ರತಿಯೊಂದು ಯಾವುದೇ ಒಂದು ಇಂಪ್ಲಿಮೆಂಟ್ ಬಂದ್ರೂ ನಮಗೆ ತಿಳಿಸ್ತಾರೆ ಸರ್. ನಮಗೆ ಯಾವ್ದಾದ್ರು ಬೇಕಿದ್ರೆ ತಗೋಬೋದು, ಇಲ್ಲಾಂದರೆ ಬೇಡ ಸರ್ ಅಂದರೆ ಅವರು ಬೇರೆಯವರಿಗೆ ಯಾರಿಗಾರು ರೈತರಿಗೆ ಕೊಡ್ತಾರೆ ಸರ್. ರೇಷ್ಮೆ ಅಂದರೆ ಯಾವ ತಳಿ ಬೆಳೀತಾ ಇದ್ರೆ? V1 ಸರ್. V1 ತಳಿಯನ್ನು ನಮ್ಮ ಈ ಚಿತ್ರದುರ್ಗ ಡಿಸ್ಟಿಕಲ್ಲಿ ಸಾಮಾನ್ಯ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ 90% ಬೆಳೀತಕ್ಕಂಥದ್ದು V1 ತಳಿನೇ ಸರ್. ಮೊದಲೆಲ್ಲ M5 ಬೆಳೀತಿದ್ರು, ಈಗೆಲ್ಲ V1 ಬೆಳೀತಾ ಇದ್ರೆ ಏನು ವ್ಯತ್ಯಾಸ ಸರ್? M5 ಅದು 7-8 ಟನ್ ಇಳುವರಿ ಬಂದರೆ ಇದು 14 ಟನ್ ಇಳುವರಿ ಬರುತ್ತೆ ಸರ್ ಒಂದು ಹೆಕ್ಟೇರಲ್ಲಿ. ಅದಕ್ಕೋಸ್ಕರ V1 ಅನ್ನೇ ಇಲಾಖೆಯರು ಸಜೆಸ್ಟ್ ಮಾಡೋದು, V1 ಮಾಡ್ತಾರೆ ಸರ್. ರೈತರು ಜಾಸ್ತಿ ಅದನ್ನೇ V1 ಮಾಡ್ತಾರೆ. ಜಲ್ದಿ ಬಾಡಲ್ಲ ಸರ್ ಇದು. ಚೆನ್ನಾಗಿ ಇಳುವರಿ ಉತ್ಕೃಷ್ಟವಾಗಿ ಬಂದಿರತಕ್ಕಂಥ ಎಲೆ 6 ಗ್ರಾಮ್ ಬರುತ್ತೆ ಸರ್ ಒಂದೆಲೆ ತೂಕ. ಇದು 2.5-3 ಗ್ರಾಮ್ ಬರೋಷ್ಟೊತ್ತಿಗೆ ಹೆಚ್ಚಾಗುತ್ತೆ ಸರ್. ಬೇರೆ ತಳಿ ಎಲ್ಲ V1 ಇರೋಂಥ ಕ್ವಾಲಿಟಿ ಬೇರೆ ಯಾವ ತಳಿಗೂ ಇಲ್ಲ ಸರ್. ಎಷ್ಟು ಎಕರೆಲ್ಲಿ ನಾಟಿ ಮಾಡಿದ್ರ ಸರ್? 2.5 ಎಕರೆ ಅಲ್ಲಿದೆ ಸರ್. 2.5 ಎಕರೆ ಕಡ್ಡಿ ಅಥವಾ ಸಸಿಗಳೆಲ್ಲಿಂದ ತಗೊಂಬಂದ್ರಿ ಸರ್? ಅದು ಸಸಿ ಇಲಾಖೆ ಮುಖಾಂತರಿಂದ ತಂದು ಇದು ಮಾಡಿದೆ, ನಾಟಿ ಮಾಡಿದೆ. ಈ ರೇಷ್ಮೆ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ಸರ್? ಭೂಮಿನ ಈ 2 ಬಾಳೆ ಮಡಿಕೆ ಸರ್, ಮಡಿಕೆ ಬರುತ್ತಲ್ಲ ಸರ್, ಅದರಲ್ಲಿ ಎಲ್ಲ ಇದು ಮಣ್ಣು ಓಡಿಸ್ಬಿಟ್ಟು 150 ಮಣ್ಣು ಓಡಿಸ್ಬಿಟ್ಟು ಎಕರೆಗೆ 100 ಲೋಡ್ ಕೆರೆ ಗೋಡು ಸರ್. ನಮ್ಮದು ಕೆರೆ ಪಕ್ಕದಲ್ಲೇ ಜಮೀನಿದೆ, ಅಲ್ಲಿಂದ ಮಣ್ಣು ಓಡಿಸ್ಬಿಟ್ಟು ಟರ್ನಿಂಗ್ ಫ್ಲೋ ಹೊಡೆದ್ಬಿಟ್ಟು ಫ್ಲೋ ಅಲ್ಲಿ ಆಮೇಲೆ ನಮಗೆ ಸಾಲು ಹೊಡ್ಕೊಂಡು ನಮಗೆ 5 ಬಾಳಿಂದ ಇದರ ಲೆಗ್ಗಲ್ಲಿ ಕ್ಲೀನಾಗಿ ಸಾಲು ಹೊಡೆದ್ಬಿಟ್ಟು ಇದು ಮಾಡಿ ಸಾಲು ಹೊಡೆದು ಅದರಲ್ಲಿ 8-4 ಇದೆ ಸರ್. ಈಗ ಫಸ್ಟ್ 4-4 ಮಾಡಿದ್ವಿ, ಅದು ಕಲ್ಟಿವೇಷನ್ ಸಮಸ್ಯೆ ಆಗುತ್ತೆ ಅಂತ ಎತ್ತುಗಳ ಸಮಸ್ಯೆ, ಎತ್ತುಗಳಲ್ಲಿ ಕೂಲರ್ ಸಿಗಲ್ಲ ಸರ್. ಈಗ ಅಭಾವದಿಂದ ನಾವೇನು ಮಾಡಿದ್ವಿ, ಈಗ 8-4 ಮಾಡಿದ್ವಿ ಸರ್. ಒಂದು ಸೆಂಟ್ರಲ್ ಒಂದು ಸಾಲು ತೆಗೆದಿದ್ದೀನಿ ಸರ್. ಈಗ 3 ವರ್ಷ ತಗೊಂಡು ಬರೋ 4-4 ಇತ್ತು ಸರ್, ಕಲ್ಟಿವೇಷನ್ ಪ್ರಾಬ್ಲಮ್ ಇಂದ 8-4 ಮಾಡಿದೆ ಸರ್. ಈಗ ನಿಮಗೆ ಸಾಕಾಗುತ್ತಾ ಸೊಪ್ಪು? ಸೊಪ್ಪು ಏನು ಇಳುವರಿ ಸೇಮ್ ಬರುತ್ತೆ ಸರ್, ಇಳುವರಿ 4-4 ಏನು ಬರ್ತಿತ್ತು, ಈಗ 8-4 ಅದೇ ಇಳುವರಿ ಬರುತ್ತೆ, ಅದೇ ಇಳುವರಿ ಬರ್ತಿದೆ ಸರ್. ಸೊಪ್ಪು ಚೆನ್ನಾಗಿ ಬರ್ಬೇಕಂದ್ರೆ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಬೇಕಾಗತ್ತೆ? ಯಾವ ತರ ಮಾಡ್ತೀರಾ ಸರ್? ನೀರು ಅಂದ್ರೆ ಮಾಮೂಲಾಗಿ ಟ್ರಿಪ್ಪಲ್ಲಿ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಬಿಡ್ತೀವಿ ಸರ್. ಮತ್ತೆ ಈ ಸಾವಯವ ಕೃಷಿ ಅಳವಡಿಸ್ಕೊಂಡಿರೋದ್ರಿಂದ ನಾವು ಈ ಹಸಿರೆಲೆ ಗೊಬ್ಬರ ಡಯಾಂಚ ಮತ್ತೆ ಈ ಸೆಣಬನ್ನ ನಾವು ಪ್ರತಿ ವರ್ಷನೂ ಮಾಡ್ತಿದ್ದೀವಿ ಸರ್. ಈ ಸರಿ ಜನಬು ಹಾಕಿ ರೋಟೋವೇಟರ್ ಅಲ್ಲಿ ಇದು ಮಾಡ್ಸಿದ್ದೆ, ಮಲ್ಚಿಂಗ್ ಮಾಡ್ಸಿದ್ದೀನಿ ಸರ್. ಪ್ರತಿ ವರ್ಷನೂ ಮಾಡ್ಬೇಕಂತ ಈಗ 8-4 ಆಗಿರೋದ್ರಿಂದ ಈ ವರ್ಷದಿಂದ ಸ್ವಲ್ಪ ನಾನು ಅದಕ್ಕೆ ಒತ್ತು ಕೊಡ್ತಿದ್ದೀನಿ ಸರ್. ಸ್ವಲ್ಪ ಅದರಿಂದ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಆಗ್ತಿದೆ ಸರ್. ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ ಕಡಿಮೆ ಸರ್, ಕಡಿಮೆ ಕಡಿಮೆ. ಕೆಲವೊಂದು ಪೋಷಕಾಂಶಗಳು ಜಿಂಕು, ಬೋರಾನು ಮತ್ತೆ ಸಿಎನ್ ಅಂತ ಬರ್ತದೆ ಸರ್. ಆ ಕೆಲವೊಂದು ಪೋಷಕಾಂಶಗಳು ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಮಾತ್ರ ಕೊಡ್ತೀವಿ ಸರ್. ತೀರಾ ಕೊಡೋದೇ ಇಲ್ಲ ಅಂತ ನಾವು ಹೇಳಕ್ ಬರಲ್ಲ ಸರ್. ಕೆಲವೊಂದು ಪೋಷಕಾಂಶಗಳು ಕೊಡ್ಬೇಕಾಗುತ್ತೆ ಸರ್. ಸಾವಯವದಲ್ಲಿ ಕೆಲವೊಂದು ಪೋಷಕಾಂಶಗಳು ಸಿಗೋದಿಲ್ಲ ಅದಕ್ಕೆ. ಅಂತ ಪೋಷಕಾಂಶಗಳನ್ನ ನಾವು ಇಲಾಖೆ ರೆಕಮೆಂಡ್ ಮೇಲೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಿಳ್ಕೊಂಡು ಅದ್ರ ದೇಗ ಎಷ್ಟು ಕೊಡ್ಬೇಕು ಅಷ್ಟನ್ನ ರಸವರಿ ಮುಖಾಂತರ ಕೊಡ್ತೀವಿ. ಪ್ರತಿ ಸರಿ ಸರ್ ಎಷ್ಟು ಮೊಟ್ಟೆ ತಗೊಂಬರ್ತೀರ ಸರ್? ನಾವು ಪ್ರತಿ ಸರಿ 150-200 ಮೊಟ್ಟೆ ತರ್ತೀವಿ ಸರ್. ಚಳಿಗಾಲದ ಸ್ವಲ್ಪ ಕಡಿಮೆ ಮೊಟ್ಟೆ ಇರ್ತೀವಿ. ಚಳಿಗಾಲದಲ್ಲಿ ಏನು ಇಳುವರಿ ಕಡಿಮೆ? ಇಳುವರಿ ಕಡಿಮೆ ಅಂತಲ್ಲ ಸರ್, ಅದು ಈಗ 6 ದಿನ ಮೇ ಇತ್ತು ಸರ್. ಅದು ಬೇರೆ ಟೈಮಲ್ಲೆಲ್ಲ 12 ಮೇ ಮೇ ಎತ್ತಕ್ಕಂಥ ಹುಳ 14-16 ಮೇಗನ ಮೇಯುತ್ತೆ ಸರ್. ಆ ಟೈಮಲ್ಲಿ ಸ್ವಲ್ಪ ಶಾರ್ಟೇಜ್ ಬಂದ್ಬಿಡುತ್ತೆ ಸರ್. ಅದಕ್ಕೆ ಸ್ವಲ್ಪ ನಾವೊಂದು 20 ಮೊಟ್ಟೆ 25 ಮೊಟ್ಟೆ ಕಮ್ಮಿ ಮಾಡಿಬಿಟ್ರೆ ಯಾವುದೇ ಸಮಸ್ಯೆ ಆಗಲ್ಲ ಸರ್. ಈಗ ಇದು 14 ಮೇವು 16 ಮೇ ಮೇದಾಗ ಸ್ವಲ್ಪ ತೂಕನೂ ಅಷ್ಟೇ ಬರುತ್ತೆ ಸರ್, ತೂಕನೂ ಚೆನ್ನಾಗಿ ಬರುತ್ತೆ, ರೇಟು ಚೆನ್ನಾಗಿರುತ್ತೆ. ಈಗ ಮೊದಲೆಲ್ಲ ಮೊಟ್ಟೆ ತಂದ್ಬಿಟ್ಟು ಚಾಕಿ ನೀವೇ ಮಾಡ್ಕೊಳ್ತಾ ಇದ್ರಿ, ಈಗೆಲ್ಲ ಚಾಕಿ ಸೆಂಟರ್ನೇ ಡೈರೆಕ್ಟ್ ಹುಳುಗಳನ್ನ ತಗೊಂಬರ್ತೀರ, ಅದು ಹೆಚ್ಚು ಅನುಕೂಲ ಅಂತೀರ ಸರ್? ಭಾಳ ಅನುಕೂಲ ಆಗುತ್ತೆ ಸರ್. ಈಗ ನಾವೇ ಚಾಕಿ ಮಾಡ್ಕೊಳೋದ್ರಿಂದ ಸ್ವಲ್ಪ ಕೆಲವೊಂದು ಸಮಸ್ಯೆ ಆಗ್ತಿತ್ತು ಸರ್. ಅವಾಗ ಈ ಒಂದು ಟೆಕ್ನಾಲಜಿ ಬಂದಾಗಲಿಂದ ನಮಗೆ ರೈತರಿಗೆ ಭಾಳ ಅನುಕೂಲ ಆಗ್ತಿದೆ ಸರ್. ಒಂದು 100 ಮಟ್ಟಿಗೆ 3,000 ಅಂತ ಇಷ್ಟಂತ ಫಿಕ್ಸೆಡ್ ಇರುತ್ತೆ ಸರ್, ಫಿಕ್ಸ್ ಮಾಡಿರ್ತಾರೆ ಸರ್ ಚಾಕಿ ಸೆಂಟರ್ ಅವರು. ಆ ಒಂದು ನಿಗದಿ ಏನು ದರ ಇರುತ್ತೋ ಅದ್ರ ಪ್ರಕಾರನೇ ನಾವು ತಗೊಂಬಿಟ್ಟು ಆ ಒಂದು ಇದರಲ್ಲಿ ತಂದು ಸಾಕ್ತೀವಿ ಸರ್. 2 ಜನ ಸ್ಟಾಫ್ ಆಗಿರ್ತಕ್ಕಂಥ ಮರಿನ ತಂದು ನಮ್ಮ ಕೈ ಕೊಡ್ತಾರೆ, ಅದು ರಿಸೀವ್ ಮಾಡ್ಕೊಂಬಿಟ್ಟು 3 ಜನ ಸ್ಟಾಫಿಂದ ನಮ್ದು ರೆಗ್ಯುಲರ್ ಇರುತ್ತೆ ಸರ್. ಚಾಕಿ ಮರಗಳಿಗೂ ಸಹಾಯಧನ ಕೊಡ್ತಾರೆ ಸರ್? ಕೊಡ್ತಾರೆ ಸರ್. ಅದು ಈಗ ಕೆಲವಾದ್ರು ಮೊದಲು ಅವರೇ ಸಬ್ಸಿಡಿ ತಗೊಂತ ಇದ್ರು ಸರ್, ಕ್ಲೇಮ್ ಮಾಡ್ಕೊಂಡ್ರಿ. ನಮಗೆ ಈಗ ಚಳ್ಳಕೆರೆ ತಾಲೂಕಲ್ಲಿ ಸ್ವಲ್ಪ ಈಗ ಕೊಡ್ತಾ ಇಲ್ಲ ಸರ್, ಫುಲ್ ಅಮೌಂಟ್ ತಗೊಂತಿದ್ದಾರೆ ಸರ್. 3,000 ಮೊದಲು 2,000 ರೂಪಾಯಿ ಇತ್ತು ಸರ್ ಅದಕ್ಕೆ ಫೀಸ್, ಸಬ್ಸಿಡಿ ಅವರೇ ತಗೊಂತಿದ್ರು ಸರ್. 100 ಮಟ್ಟಿಗೆ 1,000 ರೂಪಾಯಿ ಸಬ್ಸಿಡಿ ಅವರೇ ತಗೊಂತಾ ಇದ್ರು. ಈಗ ನಮಗೆ ಫುಲ್ ಅಮೌಂಟ್ ತಗೊಂತಿದ್ದಾರೆ ಸರ್. ಈಗ ಇವೆಲ್ಲ ಆಧುನಿಕತೆಗಳು ಅಳವಡಿಸ್ಕೊಂಡ್ರೆ, ಮೊದಲೆಲ್ಲ ಈಗ ಬುಟ್ಟಿಯಲ್ಲಿ ಸಾಕ್ತಾ ಇದ್ರಿ, ಈಗೆಲ್ಲ ರಂಬೆ ಪದ್ಧತಿ ಬಂದಿರ, ಅದರಿಂದ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು ರೈತರಿಗೆ? ಭಾಳಷ್ಟು ಅನುಕೂಲ ಆಗ್ತಿದೆ ಸರ್. ಈಗ ಮೊದಲು ಬುಟ್ಟಿಯಲ್ಲಿ ಪ್ರತಿ ದಿನಾನು ಚಾಕಿ ಮಾಡ್ಬೇಕಾಗತ್ತೆ, ಈಗೇನಿಲ್ಲ ಸರ್. ಈಗ ಸೆಲ್ಫ್ ಸಿಸ್ಟಮ್ ಆಗಿರೋದ್ರಿಂದ ಒಂದ್ಸರಿ ಅದನ್ನ ಬೆಡ್ ಅಟ್ಟ ಮಾಡಿಬಿಟ್ರೆ ನಾವು ಕೊನೆಗೆ ಹಣ್ಣೊಳ ಬಂದ್ ಕಡೆಗೆ ಆರ್ಸಾಕಿ ಆಮೇಲೆ ಕಿತ್ತಾಕೋದು ಒಂದೇ ಕೆಲಸ ಇರುತ್ತೆ ಸರ್. ಅದು ಅಟ್ಟನ್ನ ಆ ವೇಸ್ಟೇಜ್ ಮೊದಲು ಸಾಕಾಣಿಕೆ ಮಾಡ್ಬೇಕಾದ್ರೆ ಸಾಕಷ್ಟು ಜನನೂ ಬೇಕಾಗ್ತದೆ, ಜನನೂ ಬೇಕಾಗ್ತದೆ ಸರ್. ಈಗ ಜನ ಏನು ಅವಶ್ಯಕತೆ ಇರಲ್ಲ ಸರ್. 150 ಮಟ್ಟೆಗೆ ಒಂದು 3 ಮನುಷ್ಯರು ಇದ್ರೆ ಸಾಕು ಸರ್. 4 ಜನ ಎದ್ಮೇಲೆ ಸರ್, ಎದ್ದು 1-2 ದಿನ ಆದ್ಮೇಲೆ 3 ಮನುಷ್ಯರು ಬೇಕು ಸರ್ ನಮ್ಮ ಜೊತೆಗೆ. ನಾನು ನಮ್ಮ ಬ್ರದರ್ ಇದೀವಿ ಸರ್, ಜೊತೆಗೆ ಒಬ್ಬರು ಕರ್ಕೊಂತೀವಿ ಸರ್. ಇದು ರೇಷ್ಮೆ ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ಸಾಕಾಣಿಕೆ ಮಾಡೋಂಥ ಮನೆ ಅದೆಲ್ಲ ತುಂಬ ಶುಚಿತ್ವವಾಗಿರಬೇಕು, ಅದನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ನೀವೆಲ್ಲ ಯಾವ ರೀತಿ ಮಾಡ್ಕೊಳ್ತೀರಿ ಸರ್? ರೇಷ್ಮೆ ಮನೆ ಫಸ್ಟ್ ನಮಗೆ ಬೇಕಾಗಿರ್ತಕ್ಕಂಥ ಸೊಪ್ಪು ಸರ್. ಸೊಪ್ಪು ಸ್ವಲ್ಪ 25% ಚೆನ್ನಾಗಿರ್ಬೇಕು ಸರ್. ಆಮೇಲೆ ನಮ್ಮ ನೀಟ್ನೆಸ್ ಚೆನ್ನಾಗಿರ್ಬೇಕು ಸರ್. ಮತ್ತೆ ಅದೇ ರೀತಿಯಾಗಿ ನಮಗೆ ರೇಷ್ಮೆ ಮನೆಯನ್ನ ಮೆಡಿಸಿನ್ ಹೆಂಗ್ ಹೊಡಿಬೇಕು ಅಂತೇಳಿ ನಮಗೆ ಬಂದು ರೇಷ್ಮೆ ಇಲಾಖೆಯಿಂದ ಸಿಬ್ಬಂದಿ ಬಂದ್ಬಿಟ್ಟು ನಮಗೆ ಅದು ರೇಷ್ಮೆ ಆಫೀಸರ್ಸ್ ಬಂದ್ಬಿಟ್ಟು ನಮ್ಗೆ ಮಾರ್ಗದರ್ಶನ ಮಾಡಿದಾರೆ ಸರ್. ಇದೇ ತರ ಹೊಡಿಬೇಕು, ಹಿಂಗೆ ಮೆಡಿಸಿನ್ ನೋಡಿದ್ರೆ ಹಿಂಗೆ ವೈರಸ್ ಅದೆಲ್ಲ ಕುಂಠಿತ ಆಗುತ್ತೆ ಅಂತೇಳಿ ನಮಗೆ ತೋರಿಸಿದಾರೆ. ಅದ್ರ ಮುಖಾಂತರನೇ ಅದು ಕ್ಲೋರೋಫೆಕ್ಟ್ ಡೆಕಲ್ ಅಂತೇಳಿ ಇಲಾಖೆಯಿಂದಾನೆ ಕೊಡ್ತಾರೆ ಸರ್. ಆ ಒಂದು ಮೆಡಿಸಿನ್ ತಗೊಂಡ್ಬಿಟ್ಟು ನಾವು ಮನೆಗೆ ಇದ್ ಮಾಡ್ಕೊಂತೀವಿ, ಸ್ಪ್ರೇ ಮಾಡ್ತೀವಿ ಸರ್. ಆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂತ ಪಂಪ್ ಇಂದ ಸ್ಪ್ರೇ ಮಾಡ್ಕೊಂಡಾಗ ಹೇಳಿ ನಾವು ಸ್ಪ್ರೇ ಮಾಡ್ಕೊಂಡು 3 ದಿನ ಆದ್ಮೇಲೆ 3-4 ದಿನ ಆದ್ಮೇಲೆ ತಿರ್ಗ ಒಂದ್ಸರಿ ಅಲ್ಲ ಮನೆ ತೊಳೆದ್ಬಿಟ್ಟು ಸುಣ್ಣ ಬೀಚಿಂಗ್ ಹೋಗ್ತೀವಿ ಸರ್. ಯಾವುದೇ ವೈರಸ್ ಬರದೇ ಇರೋ ಹಾಗೆ ಮನೆಯಲ್ಲಿ ನಡೆದಾಡ್ತೀವಲ್ಲ ಸರ್, ನಾವು ಹೊರಗಡೆಯಿಂದ ಬರ್ತೀವಿ ಒಳಗಡೆ ಹೋಗ್ತೀವಿ, ಹಂಗಾಗಿ ಸುಣ್ಣ ಬೀಚಿಂಗ್ ಹೋಗ್ಬಿಟ್ರೆ ಏನೋ ಒಂದು ವೈರಸ್ ಬರೋದಿಲ್ಲ. ಅದನ್ನ ಯಾವಾಗ ಇದು ಮಾಡ್ತೀವಿ ಸರ್, ಅವಾಗ ಸುಣ್ಣ ಬೀಚಿಂಗ್ ಹೋಗಿ ಒಂದು 2 ದಿನ ಆದ್ಮೇಲೆ ಮರಿ ತಗೊಂಬಂದು ಮರಿನ ಇದು ಮಾಡಿ. ಈಗ ಚಾಕಿ ಸೆಂಟರಿಂದ ಮರಿಗಳು ತಂದಮೇಲೆ ಸೊಪ್ಪು ಅದೆಲ್ಲ ಪ್ರತಿ ದಿವಸ ಎಷ್ಟು ಟೈಮ್ ಕೊಡಬೇಕಾಗುತ್ತೆ, ಅದನ್ನೆಲ್ಲ ಯಾವ ರೀತಿ ನೋಡಬೇಕಾಗುತ್ತೆ? ಪ್ರತಿದಿನ 2 ಟೈಮ್ ಕೊಡ್ತೀವಿ ಸರ್. 2 ಟೈಮ್ ಕೊಡ್ತೀವಿ ಸರ್. ಎಳೆ ಸೊಪ್ಪನ್ನು 2 ಟೈಮ್ ಕೊಡ್ತೀವಿ, ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಕೊಡ್ತೀವಿ ಸರ್. ಈಗ ರೇಷ್ಮೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಲ್ಲ, ಮುಖ್ಯವಾಗಿ ಏನೇನು ರೋಗ ಬರುತ್ತೆ? ಸುಣ್ಣಕಟ್ಟು ಬರುತ್ತೆ ಸರ್, ಹಾಲೋಳ ಬರುತ್ತೆ, ಮತ್ತು ಕೆಂಜಿಗೆ ಗಂಟು ಬರುತ್ತೆ ಸರ್. ಈ 3 ರೋಗಗಳು ಬರುತ್ತೆ ಸರ್. ಈ 3 ರೋಗಕ್ಕೆ ನಮ್ಮ ಮನೆ ಹೆಂಗೆ ನಾವು ಕ್ಲೀನ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾವು ಮನೇನ ಕ್ಲೀನಾಗಿ ಮೆಡಿಸಿನ್ ನೋಡ್ಕೊಂಡು ಇಟ್ಕೊಂಡ್ರೆ ಆ ಒಂದು ರೋಗ ಬರ್ತಕ್ಕಂಥದ್ದು ಡಿಸೀಸಸ್ ಕಡಿಮೆ ಆಗುತ್ತೆ ಸರ್. ಫಸ್ಟ್ ಬರ್ತಕ್ಕಂಥದ್ದೇ ಮನೆ. ಮನೆಯಲ್ಲಿ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂತೀವಿ ಅಷ್ಟು ಕ್ಲೀನಾಗಿ ನಮಗೆ ರೇಷ್ಮೆ ಇಳುವರಿ ಬರುತ್ತೆ. ಯಾವ ಕಾಲದಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ? ಬೇಸಿಗೆ ಕಾಲದಲ್ಲ, ಮಳೆಗಾಲದಲ್ಲ, ಚಳಿಗಾಲದಲ್ಲ? ಸರ್ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಕಡಿಮೆ ಇಳುವರಿ. ಸ್ವಲ್ಪ ಹೀಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಟೆಂಪರೇಚರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ಶೈತ್ಯಾಂಶ ಮತ್ತು ತೇವಾಂಶ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಸರ್. ಏನಕ್ಕೆ ಮೇಯುತ್ತೆ ಅಂದ್ರೆ ಎರಡು ದಿನ ಜಾಸ್ತಿ ಮೇಯುತ್ತೆ ಸರ್, ಕೋಲ್ಡ್ ಇರೋದ್ರಿಂದ ಅಷ್ಟೇ. ನಾಲ್ಕನೇ ಜ್ವರ ಇದ್ದಾಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಸರ್. ಆ ಸಮಯದಲ್ಲಿ ಏನಾದ್ರೂ ಕೂಲಿಯನ್ನು ಕರ್ಕೋಬೇಕಾಗಲ್ಲ ಸರ್? ಹಾಂ ಸರ್, ನಮ್ಮ ತಂದೆ ತಾಯಿ ಅವ್ರು ಇರ್ತಾರೆ ಸರ್, ಮನೆಯಲ್ಲಿ ಜನ ಜನ ಇರೋದು ಏನು ಬೇಕಾಗಲ್ಲ, ಹೆಚ್ಚಿಗೆ ಅಂತೇಳಿ ನಾವು ಒಬ್ಬರನ್ನ ಕರ್ಕೊಂಡಿರ್ತೀವಿ ಸರ್. ಮೊದಲೆಲ್ಲ ರೇಷ್ಮೆ ಹುಳುಗಳನ್ನ ಬಿದಿರು ಚಂದ್ರಿಕೆಯಲ್ಲಿ ಬಿಡ್ತಾ ಇದ್ರಿ, ಈಗೆಲ್ಲ ರೋಟರಿ ಚಂದ್ರಿಕೆ ಬಂದಿರೋದಂತ ಅನುಕೂಲ ಆಗ್ತಾ ಇದೆಯಾ? ಹ್ಞೂ ಸರ್, ರೋಟರಿ ಚಂದ್ರಿಕೆಯಲ್ಲಿ ಬಿದಿರು ಚಂದ್ರಿಕೆ ಮತ್ತು ಈ ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ಇವೆರಡಕ್ಕಿಂತ ರೋಟರಿ ಚಂದ್ರಿಕೆಯಲ್ಲಿ ಗೂಡು ಬಂದಿರತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಕಾಸ್ಟ್ ಇರುತ್ತೆ ಸರ್. ಅದರಲ್ಲಿ ಉಚ್ಚೆ ಗೂಡಾಗಲ್ಲ, ಇಕ್ಕೆ ನಿಂತ್ಕೊಳಲ್ಲ ಸರ್, ಕಲರ್ ಶೇಡ್ ಆಗಲ್ಲ ಸರ್. ಗುಣಮಟ್ಟ ಚೆನ್ನಾಗಿರುತ್ತೆ, ಸ್ವಲ್ಪ ಸೈಜು ಈಕ್ವಲ್ ಆಗಿರುತ್ತೆ ಸರ್. ಅದು ಬಾಕ್ಸ್ ಇರುತ್ತಲ್ಲ ಸರ್ ರೋಟರಿಲ್ಲೇ, ನಮ್ದೆಲ್ಲ ರೋಟರಿಲ್ಲೇ ನಾವೆಲ್ಲ ಇದು ಮಾಡ್ತೀರ ಸರ್ ನಾವೆಲ್ಲ. ಈಗೇನಿರುತ್ತೆ ಈ ಬಿದಿರು ಚಂದ್ರಿಕೆ ಮತ್ತು ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ಈ ಮಾರ್ಕೆಟಿಗೆ ತಗೊಂಡೋದಾಗ ಅದಕ್ಕೆ ಅದಕ್ಕಿಂತ 50-100 ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಈ ರೋಟರಿ ಚಂದ್ರಿಕೆಯಲ್ಲಿ. ಓಹೋ, ಯಾವಶನಾದ್ರೂ ಈ ರೇಷ್ಮೆಯಲ್ಲಿ 4 ವರ್ಷದಿಂದ ಬೆಳೀತಿದಾರಲ್ಲ, ಲಾಸ್ ಆಗಿರೋದು ಉಂಟಾ ಸರ್? ಲಾಸು ಲಾಭ ಇದ್ದೇ ಇರುತ್ತೆ ಸರ್ ಸಾಮಾನ್ಯ. ಅಲ್ಲಿ ಏನು ಕಾರಣಕ್ಕೆ ಲಾಸ್ ಆಗುತ್ತೆ? ಕೆಲವೊಂದು ಸೀಸನಲ್ಲಿ ಸರ್, ಆಗಸ್ಟ್ ಮತ್ತು ಜೂನಲ್ಲಿ 2 ತಿಂಗಳಲ್ಲಿ ಮಾತ್ರ ಸರ್, ಅದು 6 ತಿಂಗಳಿಂಚೆ ಮೊಟ್ಟೆ ಇಟ್ಟಿರುತ್ತೆ ಸರ್. ಅದು ಬೇಸಿಗೆ ಟೈಮಲ್ಲಿ ಆ ಒಂದು ನಮಗೆ ಕೊಡ್ತಕ್ಕಂಥ ಉಳದ ಮೊಟ್ಟೆ 6 ತಿಂಗಳಿಂದ ಇಟ್ಟಿರುತ್ತೆ ಸರ್. ಅದು ಬೈ ವೋಲ್ಟೇನ್ ಎಲ್ಲ ನಮಗೆ ಕೊಡ್ತಕ್ಕಂಥದ್ದು 6 ತಿಂಗಳಾದ್ಮೇಲೆ ಅದಕ್ಕೆ ಮರಿ ಆಗೋದು ಸರ್ ನಮಗೆ. ಅದು ಬೇಸಿಗೆ ಸೀಸನಲ್ಲಿ ಮೊಟ್ಟೆ ಇಟ್ಟಿರ್ತಕ್ಕಂಥ ಕೋಲ್ಡ್ ಅದನ್ನು ಇದು ಸ್ಟೋರೇಜ್ ಮಾಡಬೇಕಾದಾಗ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಸರ್ ವೆದರ್. ಅದನ್ನು ಮರಿ ಮಾಡಿ ನಮಗೆ ಕೊಡಬೇಕಾದಾಗ, ಚಾಕಿ ಮಾಡಿ ನಮಗೆ ಕೊಡಬೇಕಾದಾಗ ಸ್ವಲ್ಪ ವೇರಿಯೇಷನ್, ವೆದರು ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಆದಾಗ ನಮಗೆ ಆ ಟೈಮಲ್ಲಿ ಮಾತ್ರ 2-3 ಟೈಮ್ ವೇರಿಯೇಷನ್ ಆಗುತ್ತೆ ಸರ್. ಬೇರೆ ಟೈಮಲ್ಲಿ ಯಾವುದೇ ರೀತಿ ಲಾಸ್ ಆಗೋ ಚಾನ್ಸಸ್ ಇಲ್ಲ. ಮರಿ 3 ಜನಕ್ಕೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಡ್ಯಾಮೇಜ್ ಬಂದು ತೆಗೆದಾಕ್ಬಿಡ್ತೀವಿ ಸರ್. ಹೋದ ವರ್ಷನೂ ಆಗಿತ್ತು ಸರ್, ಈ ಸರಿನೂ ಆಗಿದೆ ನಮಗೆ. ಅದು ಅದೊಂದೇ ಸಮಸ್ಯೆ, ಅದೊಂದೇ ಸಮಸ್ಯೆ ಸರ್. ಬೇರೆ ಅಂದರೆ ಊಜಿ ಅಂತ ಬರುತ್ತೆ ಸರ್, ಆ ಊಜಿಗೆಲ್ಲ ಕೆಲವು ನಾವು ಈ ಆಸಿಫರ್ ಅಂತ ಬರುತ್ತೆ, ಅದನ್ನು ನಾವು ಹೊರಗಡೆ ಎಲ್ಲ ಹಾಕಿ ಬಾಟ್ಲೆಲ್ಲ ಹಾಕ್ಬಿಟ್ಟು ಇಡ್ತೀವಿ ಸರ್, ಅದಕ್ಕೆ ಬೀಳುತ್ತೆ. ಅದಕ್ಕೆ ಬೀಳಿಲ್ಲ ಅಂದರೆ ನಾವು ಹಣ್ಣಾಗಿರೋ ಬಾಳೆಹಣ್ಣನ್ನ ಹಣ್ಣನ್ನು ತಗೊಂಡ್ಬಿಟ್ಟು ಕಿಟಕಿಯಲ್ಲಿ ಇಟ್ಬಿಟ್ರೆ ಆ ಊಜಿ ಬಂದ್ಬಿಟ್ಟು ಅದನ್ನು ಕುಕ್ಕುತ್ತೆ ಸರ್. ಆ ಹುಳಕ್ಕೆ ಕುಕ್ಕಿದಾಗ ಅದು ಮೊಟ್ಟೆ ಅದು ಹುಳನ ರೇಷ್ಮೆ ಹುಳನ ಹುಡುಕಲ್ಲ ಸರ್, ಸೇಫ್ಟಿ ಪ್ಲೇಸ್ ಬೇಕು ಸರ್ ಅದಕ್ಕೆ. ಇದು ಕೆಲವೊಬ್ಬ ಯಾರೋ ಒಬ್ಬರು ರೇಷ್ಮೆ ಬೆಳೆಗಾರರು ಹೇಳಿದ್ರಿಂದ ನಾವು ಅದನ್ನು ಮಾಡ್ತಾ ಇದ್ದೀವಿ ಸರ್. ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್ ಊಜಿ. ನೀವು ಬೆಳೆತಿರೋದು ಇದು CSR? CSR ಸರ್. CSR ಅಲ್ಲಿ ಚೆನ್ನಾಗಿ ಇಳುವರಿ ಬರ್ತಾ ಇದೆ, ಒಳ್ಳೆ ರೇಟು ಸಿಗುತ್ತೆ. ಸಿಗುತ್ತೆ ಸರ್, ಸಿಗುತ್ತೆ ಸಿಗುತ್ತೆ ಸರ್, ಇಳುವರಿ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರುತ್ತೆ. ಈಗ ಕೊಡ್ತಕ್ಕಂಥ ಮೊಟ್ಟೆಲೆ ನಾನು ಹೋದ ಸರಿ 175 ಮೊಟ್ಟೆಗೆ 175 ಕೆಜಿನೇ ಬೆಳೆದಿದ್ದೀನಿ ಸರ್ ಹೋದ ಸರಿ. ಸರ್ ಹ್ಞೂ ಸರ್, ಚೆನ್ನಾಗಿ ಇಳುವರಿನೂ ಬಂದಿದೆ. ಚಾಕಿ ಸೆಂಟ್ರಲ್ ತಗಂತಕ್ಕಂಥ ಮರಿಯಲ್ಲಿ ಸರ್ ನಾವು ಇದರಲ್ಲಿ ತಗೊಂಬಂದ್ರೆ 100 ಮೊಟ್ಟೆಗೆ ಏನಿಲ್ಲ ಅಂದ್ರೆ 75-80 ಕೆಜಿ ಬೆಳಿಬೋದು ಸರ್. ಇವ್ರು ಚಾಕಿ ಸೆಂಟ್ರಲ್ ನ ಕೊಡ್ತಕ್ಕಂಥ ಮರಿಯಲ್ಲಿ ಸ್ವಲ್ಪ ಮರಿ ಹೆಚ್ಚಿಗೆ ಕೊಟ್ಟಿರ್ತಾರೆ ಸರ್. ಅದು ಅದರಿಂದ ನಾನು 175 ಮೊಟ್ಟೆಗೆ 175 ಕೆಜಿನೇ ಬೆಳೆದಿದ್ದೀನಿ ಸರ್. ನಿಮಗೆ ಹತ್ತದ ಚಾಕಿ ಸೆಂಟ್ರ್ ಅಂತ ಎಲ್ಲಿದೆ ಸರ್? 9 ನೆಟ್ಟಿ ಹತ್ರ ಒಂದಿದೆ ಸರ್, ಕೋನ್ಸಾಗರದಲ್ಲಿ ಒಂದಿದೆ. ತಿರ್ಗಿ ಆಮೇಲೆ ನಾವು ಲಿಂಗದಳ್ಳಿಂದ ತರಿಸ್ತೀವಿ, ಅಲ್ಲಿಗೆ ಹೋಗಿ ತರಬೇಕು. ಇಲ್ಲಿ ಅವರೇ ಬರ್ತಾರೆ ಸರ್, ಚಳ್ಳಕೆರೆಗೆ ಬಂದ್ಬಿಟ್ಟು ಕೊಟ್ಟೋಗ್ತಾರೆ. ಇಂಥ ದಿನ ಡೇಟ್ ಇರುತ್ತೆ ಸರ್, ಅವ್ರು ಬರಬೇಕಾದಾಗ ಬೆಳಿಗ್ಗೆ ಇಲ್ಲ ಸಾಯಂಕಾಲ ಸಮಯ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಬರ್ತಿದೆ, ಇವತ್ತು ಮರಿ ಬರ್ತಿದೆ, ನೀವು ಅದನ್ನು ಬಂದು ರಿಸೀವ್ ಮಾಡ್ಕೋಬೇಕು ಅಂತ. ಅವತ್ತು ಹೋಗ್ಬಿಟ್ಟು ನಾವು ತಗೊಂಬರ್ತೀವಿ ಸರ್. ಅದು ಎಲ್ಲಿ ಮಾರಾಟ ಮಾಡ್ತಾರೆ ರೇಷ್ಮೆ? ರೇಷ್ಮೆ ಬಂದು ನಾವು ಸೀದಾ ರಾಮನಗರ ಹೋಗ್ತೀವಿ ಸರ್. ಇದು ನಮಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಒಂದು ಸಿಚುವೇಶನಲ್ಲಿ ನಮಗೆ ಇದು ಇದೆ ಸರ್, ಬಿಜಿಕೆರೆ ಇದೆ ಸರ್, ಬಿಜಿಕೆರೆಲ್ಲಾದರೂ ಕೊಡ್ಬೋದು ಸರ್. ನಮಗೆಲ್ಲ ರಾಮನಗರ ಆದರೂ ತಗೊಂಡು ಸರ್, ಇಲ್ಲ ಹಿರಿಯೂರಲ್ಲೂ ಇದೆ ಸರ್, ಅದು ರೇಷಾ ಮಂಡಿ ಅಂತೇಳಿ ಹಿರಿಯೂರಲ್ಲೂ ಇದೆ, ಬಿಜಿಕೆರೆಯಲ್ಲೂ ಇದೆ. ಈಗ ಇಲ್ಲಿ ಹತ್ರದಲ್ಲಿ ಬಿಜಿಕೆರೆ ಹಿರಿಯೂರಲ್ಲಿ ಮಾರಾಟ ಮಾಡೋದು ಅನುಕೂಲ ಅಂತ ರಾಮನಗರಕ್ಕೆ ತಗೊಂಡೋದೇ ಹೆಚ್ಚು ಅನುಕೂಲ ಅಂತೀರ? ರಾಮನಗರಕ್ಕೆ ತಗೊಂಡೋದೇ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಸ್ವಲ್ಪ ಅಂದರೆ ಟ್ರಾವೆಲಿಂಗ್ ಸ್ವಲ್ಪ ಇದಾಗುತ್ತೆ ಸರ್, ಒಬ್ಬೊಬ್ಬರು ಇರೋರಿಗೆ ಸ್ವಲ್ಪ ಕಡಿಮೆ ಗೂಡಿದ್ರೆ ಇಲ್ಲೇ ಕೊಡೋದೇ ಬೆಸ್ಟು. ಭಾಳ ಗೂಡಿದ್ದಾಗ ರಾಮನಗರಕ್ಕೆ ತಗೊಂಡೋದ್ರೆ ರೇಟಲ್ಲಿ ಏನು ವ್ಯತ್ಯಾಸ? ರೇಟಲ್ಲಿ ಒಂದು 10 ಕೆಜಿಗೆ 10-20 ರೂಪಾಯಿ ವೇರಿಯೇಷನ್ ಇರುತ್ತೆ ಸರ್. ಇವ್ರಿಗೂ ಟ್ರಾವೆಲಿಂಗ್ ಸಮಸ್ಯೆ, ಇವ್ರಿಗೂ ಸ್ವಲ್ಪ ಎಲ್ಲ ಇರುತ್ತೆ ಸರ್. ಅದು ಅದಕ್ಕೋಸ್ಕರ ನಾವೇ ತಗೊಂಡೋಗ್ಬಿಟ್ರೆ ರಾಮನಗರದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಸರ್. ಸ್ವಲ್ಪ ಮನುಷ್ಯರು ಬೇಕಾಗುತ್ತೆ ಸರ್, ಅಲ್ಲಿಗೆ ಹೋಗಿ ಒಬ್ಬರು ಇಬ್ಬರು ಹೆಜ್ಜೆ ಇಬ್ಬರು ಬೇಕಾಗುತ್ತೆ ಸರ್. 2-1 ವರ್ಕಿಂಟಲ್ಲಿದ್ದರೆ 2 ಮನುಷ್ಯರು ಬೇಕು ಸರ್. ಇಲ್ಲಿಂದ ರಾಮನಗರಕ್ಕೆ ತಗೊಂಡೋಗೋರಿಗೂ ಗೂಡಿನ ಗುಣಮಟ್ಟವನ್ನು ಹಾಳಾಗಿ ಇಲ್ಲ ಇಲ್ಲ ಇಲ್ಲ ಸರ್. ಅದು ಎಲ್ಲ ಈಗ ಬಿಜಿಕೆರೆ, ಕೊಂಡಳ್ಳಿ, ಕೋನ್ಸಾಗರ ಆ ಸೈಡೆಲ್ಲ ಒಂದು ಟೆಂಪೋಗಳ ಥರ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲ ನಮಗೆ ರಾಮನಗರ ಡೈರೆಕ್ಟ್ ಹೋಗ್ತಕ್ಕಂಥ ಬಸ್ಗಳಿದೆ ಸರ್, ಪ್ರೈವೇಟ್ ಬಸ್, ಗೂಡಿನ ಗಾಡಿ ಅಂತಲೇ ಅವು ಕೆಸರುಗಳಿದ್ದಾರೆ ಸರ್. ಅವ್ರಿಗೆ ಕೇಳ್ಕೊಂಡಾಗ ಕ್ಲೀನ್ ಗೂಡ್ಗೆಲ್ಲ ಏನೇನು ಸೇಫ್ಟಿ ಪ್ರಿಕಾಷನ್ ಮಾಡ್ಬೇಕು ಅವರೆಲ್ಲ ಮಾಡ್ತಾರೆ ಸರ್. ಅದಕ್ಕೆ ರೇಷ್ಮೆ ಗೂಡು ಅಂದರೆ ಅದಕ್ಕೆ ಹೆಂಗೆ ಹೆಂಗೆ ಇದು ಮಾಡ್ಬೇಕು ಅದನ್ನು ಮಾಡ್ತಾರೆ ಸರ್. ಕೆಜಿಗೆ ಏನು ರೇಟ್ ಸಿಗ್ತಾ ಇದೆ ಸರ್? ನಾನು ಹೋದ ಸರಿ 663 ರೂಪಾಯಿ ಪರ್ ಕೆಜಿ, 175 ಮೊಟ್ಟೆಗೆ 175 ಕೆಜಿ ಬಂದಾಗ 663 ರೂಪಾಯಿ ಒಂದು ಕೆಜಿ ಕೊಟ್ಟಿದ್ದೀನಿ ಸರ್. ಈ ಥರ ರೇಟ್ ಸಿಕ್ಕರೆ ರೈತರಿಗೆ ಅನುಕೂಲ ಅಂತೀರ? ಅನುಕೂಲನೇ ಸರ್. 300 ರೂಪಾಯಿಗೆ ರೇಟ್ ಸಿಕ್ಕರು ಲಾಸ್ ಆಗಲ್ಲ ಸರ್. ಇದರಲ್ಲಿ ರೇಷ್ಮೆಲ್ಲಿ ಮಾತ್ರ ಲಾಸ್ ಆಗೋದೇ ಚಾನ್ಸ್ ಕಡಿಮೆ ಸರ್. ನಾವು ಅಮ್ಮ ಮಾದ ಖರ್ಚು ಮಾಡಿದ್ರೆ 10-12 ಸಾವಿರ ರೂಪಾಯಿ 15 ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ ಸರ್. ಒಂದು ಕೆಜಿಗೆ 100 ರೂಪಾಯಿ ಖರ್ಚು ಬರುತ್ತೆ ಸರ್. ಈಗ ಇಷ್ಟೊಂದು ರೇಟ್ ಇದೆ, ರೇಷ್ಮೆ ಬೆಳೆದೊಂದು ಇಷ್ಟೊಂದು ಆದಾಯ ಇದೆ, ಯಾಕೆ ಇನ್ನು ಚಳ್ಳಕೆರೆ ತಾಲೂಕಲ್ಲಿ ರೈತರು ಮತ್ತು ರೋಗನೂ ಕಡಿಮೆ ಇರುತ್ತೆ ಸರ್. ರೇಷ್ಮೆ ಮನೆ ಒಂದು ಅದಕ್ಕೆ ಇಂಪ್ಲಿಮೆಂಟ್ಸಿಂದ ಒಂದೇ ಸಮಸ್ಯೆ ಸರ್, ಅದು ಮನೆ ಒಂದು ಮಿದ್ಬಿಟ್ರೆ ಯಾವುದೇ ರೀತಿ ರೇಷ್ಮೆ ಮಾಡೋದಕ್ಕೆ ಸಮಸ್ಯೆನೇ ಇಲ್ಲ ಸರ್. ನೀವು ಇಷ್ಟು ಚೆನ್ನಾಗಿ ಬೆಳೀತಾ ಇರಲ್ಲ, ನಿಮ್ಮ ನೋಡ್ಕೊಂಡು ನಿಮ್ಮ ಊರಲ್ಲಿ ಇನ್ನೂ ಯಾರನ್ನ ರೈತರು ಬೆಳೀಲಿಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ? ತೋರಿಸ್ತಿದ್ದಾರೆ ಸರ್. ಯಾಕಂದ್ರೆ ನಾವೆಲ್ಲ ಮೊಳಕಲ್ಮೂರು ಬಿಜಿಕೆರೆ ಈ ಕಡೆ ಜಾಸ್ತಿ ರೇಷ್ಮೆ ಬೆಳೆ ಅಂತ ರೈತರು ನೋಡ್ತಾ ಇದ್ವಿ. ಚಳ್ಳಕೆರೆ ತಾಲೂಕಲ್ಲಿ ಕಡಿಮೆ, ಆದ್ರೂ ಈಗೀಗ ಬೆಳೀಲಿಕ್ಕೆ ಈಗೀಗ ಸ್ಟಾರ್ಟ್ ಆಗಿದ್ದಾರೆ ಸರ್, ಬೆಳೀತಾ ಇದ್ದಾರೆ ಸರ್. ಒಟ್ಟಾರೆಯಾಗಿ ರೇಷ್ಮೆ ಹೆಚ್ಚು ಅನುಕೂಲ ರೈತರಿಗೆ ಸರ್, ಲಾಭ ತಂದು ಕೊಡುತ್ತೆ ಅಂತ ಕೊಡುತ್ತೆ ಸರ್. ಮತ್ತೆ ರೇಷ್ಮೆ ಇಲಾಖೆಯವರು ನಿಮ್ಗೆ ಸಾಕಷ್ಟು ಸಹಕಾರ ಕೊಡ್ತಾರೆ? ಕೊಡ್ತಾರೆ ಸರ್. ನಮ್ಗೆ ಯಾವುದೇ ರೀತಿ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ನಮಗೆ ಇನ್ಸ್ಪೆಕ್ಟರ್ ನಮಗೆ ರಾಜಣ ಸರ್ ಅಂತಿದ್ದಾರೆ ಸರ್. ಅವ್ರು ನಮ್ಗೆ ಯಾವುದೇ ರೀತಿ ನಮ್ಗೆ ಇಂಥದ್ರ ಬಗ್ಗೆ ನಮಗೆ ಅನುಮಾನ ಇದೆ, ಇಂಥದ್ರ ಬಗ್ಗೆ ನಮಗೆ ಬೇಕು ಏನು ಇಂಥದ್ರ ನಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ನಮ್ಗೇನಾದ್ರು ರೇಷ್ಮೆ ಬಗ್ಗೆ ಏನಾದ್ರು ನಮಗೆ ಪ್ರಾಬ್ಲಮ್ಸ್ ಇದ್ರು, ರೇಷ್ಮೆ ಹುಳದ ಬಗ್ಗೆ ಆಗಲಿ ಬೇರೆ ಇನ್ನೇನೇ ಪ್ರಾಬ್ಲಮ್ಸ್ ಇದ್ರೆ ನಾವು ಅವರಿಗೆ ಥರ ಇದೆ ಸರ್ ಅಂತ ಹೇಳಿದಾಗ ಅವರು ಯಾವುದೇ ರೀತಿಯಾಗಿ ನಮಗೆ ಸ್ಪಂದಿಸ್ತಾರೆ ಸರ್, ಮಾಹಿತಿ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಜಮೀನಿಗೂ ಬರ್ತಾರೆ? ಬರ್ತಾರೆ. ಆನ್ ದ ಸ್ಪಾಟಿಗೆ ಜಮೀನಿಗೆ ಬಂದ್ಬಿಟ್ಟು ಅಲ್ಲಿ ಏನು ಇದಾಗಿದೆ, ತೋಟದಲ್ಲಿ ಮಿಸ್ಟೇಕ್ ಇದೆಯೋ ಉಳದಲ್ಲಿ ಮಿಸ್ಟೇಕ್ ಇದೆಯೋ ಬಂದ್ಬಿಟ್ಟು ನೋಡಿ ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಸರ್. ಕೊಡ್ತಾರೆ, ಕೊಡ್ತಾರೆ ಸರ್. ಒಟ್ಟಾರಾಗಿ ರೇಷ್ಮೆ ನಿಮಗೆ ಲಾಭ ತಂದು ಕೊಡ್ತಾ ಇದೆ, ಇದ್ರ ಜೊತೆಗೆ ಇನ್ನೂ ಬೇರೆ ಯಾವ ಬೆಳೆಗಳು ಲಾಭ ತಂದು ಕೊಡ್ತಾವೆ ಸರ್? ತೆಂಗು ಒಂದು 350 ಮರ ಇದೆ ಸರ್, ಅಲ್ಲಿ ಕಾಯಿ ಬಿಡ್ತಾ ಇದೆ, ಕಾಯಿ ರನ್ನಿಂಗ್ ಇದೆ ಸರ್. ಅದು 30 ವರ್ಷದ ಮರ ಸರ್, ಅಲ್ಲಿ ನಮ್ಮ ತಾತರ ನೆಟ್ಟರೆ ಮರ ಸರ್, ತಾತರ ನೆಟ್ಟರೆ ಮರ ಸರ್. ಮತ್ತೆ ಅಡಿಕೆನೂ ಜಾಸ್ತಿ ನಾಟಿ ಮಾಡಿದೀವಿ ಅಂತಂದ್ರೆ ಅದು ಈ ಸರಿ ನಾಟಿ ಮಾಡಿ ಸರ್, ಒಂದು 9.5 ಎಕರೆ ಬರುತ್ತೆ ಸರ್, 10 ಎಕರೆ ಒಂದು 5,000 ಗಿಡ ನಾಟಿ ಮಾಡಿದ್ವಿ, 5,120 ಗಿಡ ನಾಟಿ ಮಾಡಿದೀನಿ ಸರ್. ಈಗ 5,000 ಗಿಡ ಅಂತ ಕಟ್ಕೊಂಡ್ರು ಈಗ ಒಂದು ವರ್ಷ ಒಂದು 6 ತಿಂಗಳಾಗಿದೆ ಸರ್ ನಾಟಿ ಮಾಡಿ. ಅಡಿಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಸರ್? ಅದು ಈಗ ಮಾಡಬೇಕು ಅಂತ ನೀರಿದೆ ಸರ್, ಮಾಡ್ಬೇಕನ್ನೋ ಒಂದು ಕೂಲರ್ ಅಭಾವ. ಮತ್ತೆ ಈ ಒಂದು ಸಮಗ್ರ ಕೃಷಿಯಲ್ಲಿ ಸ್ವಲ್ಪ ಬಹಳ ಜನ ಹೇಳಿದ್ರು ಸರ್, ಅಡಿಕೆನೂ ಮಾಡ್ಬೇಕು, ಹೆಚ್ಚು ಹೆಚ್ಚು ತೋಟಗಾರಿಕೆ ಬೆಳೆಗಳು ಮಾಡ್ಬೇಕು ಅಂತ. ತೋಟಗಾರಿಕೆಯಲ್ಲೇ ನಮಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರು ಸರ್, ಮಾಡಿ ಯಾಕೆ ಮಾಡಬಾರ್ದು ಅಂತೇಳಿ. ಈ ಅಲ್ಪಾವಧಿ ಬೆಳೆಗಳಾದ್ರೆ ಈ ಕೂಲರು ಸಮಸ್ಯೆ, ಸಾಕಷ್ಟು ಖರ್ಚು ಬರುತ್ತೆ ಸರ್. 3 ತಿಂಗಳು ಒಂದ್ಸರಿ ಈರುಳ್ಳಿ ಬೆಳೆದ್ರೆ ಅಧಿಕ ಮಳೆ ಆಗಿನೂ ತೊಂದರೆ ಬರುತ್ತೆ ಸರ್, ಕಡಿಮೆ ಮಳೆ ಆಗದಲ್ಲೂ ತೊಂದರೆ ಬರುತ್ತೆ, ಕೆಲವು ಸರ್ ಇಳುವರಿ ಬರುತ್ತೆ, ಇಳುವರಿ ಬರಲ್ಲ, ರೇಟ್ ಸಿಗುತ್ತೆ, ರೇಟ್ ಸಿಗಲ್ಲ. ಹಂಗಾಗ್ಬಿಟ್ಟು ನಾವು ಈ ತೋಟಗಾರಿಕೆ ಬೆಳೆಗಳನ್ನ ಅಳವಡಿಸ್ಕೋಬೇಕಂತ. ಒಂದು ನಮಗೆ ಇದು ತೋಟಗಾರಿಕಾ ಆಫೀಸರ್ ಆಗಿರ್ತಕ್ಕಂಥ ವಿರೂಪಾಕ್ಷಪ್ಪ ಸರ್ ಅವ್ರನ್ನ ಭೇಟಿ ಮಾಡಿದಾಗ, ಯಾಕೆ ಬೆಳಿಬಾರ್ದು, ಯಾಕೆ ಬಾಳೆ ಮಾಡಬಾರ್ದು, ಯಾಕೆ ಅಡಿಕೆ ಮಾಡಬಾರ್ದು, ಇವೆಲ್ಲ ಒಂದು ಯಾಕೆ ಹಲಸಿನ ಗಿಡ ಯಾಕೆ ಮಾಡಬಾರ್ದು, ನಿಮಗೆಲ್ಲ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ, ನಿಮ್ಗೆ ಅನುಕೂಲ ಆಗುತ್ತೆ, ಮುಂದೆ ನಿಮಗೂ ಒಂದು ಬೆನಿಫಿಟ್ ಸಿಗುತ್ತೆ, ಅದತ್ತೆ ಮಾಡಿ ನಿಮ್ಗೆ ಜಾಸ್ತಿ ನಿಮ್ಗೆ ಮುಂದೆ ಮಾಡ್ಬೇಕನ್ಸಿದ್ರೆ ಮಾಡ್ರಿ ಅಂತೇಳಿ ನಮ್ಗೆ ಯಾವಾಗ ಸಜೆಸ್ಟ್ ಮಾಡಿದಾಗ ಈ ಒಂದು ಇದನ್ನು ಮಾಡಿದೀವಿ ಸರ್. ಇಷ್ಟೊಂದು ಎಕರೆಲ್ಲ ನೀರಾವರಿ ಮಾಡ್ಕೊಂಡಿದ್ರಲ್ಲ, ಎಷ್ಟು ಬೋರ್ ಇದಾವೆ, ನೀರು ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ? 3 ಬೋರ್ ಇದೆ ಸರ್, ಎಲ್ಲದರಲ್ಲೂ 2.5 ಇಂಚ್ ನೀರು ಬರ್ತಾ ಇದೆ ಸರ್. ಎಲ್ಲದಕ್ಕೂ ಹನಿ ನೀರಾವರಿನೇ ಮಾಡಿದ್ದೀನಿ ಸರ್, ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಸರ್, ಎಲ್ಲ 14 ಎಕರೆಗೂ ನಾನೇ ಡ್ರಿಪ್ ಮಾಡಿ, ಸ್ವಂತ ನಾನೇ ಓನಾಗಿ ನಾನೇ ಎಸ್ಟಿಮೇಟ್ ಮಾಡ್ಕೊಂಡು ನಾನೇ ಡ್ರಿಪ್ ಮಾಡಿ ನಾನೇ ಮಾಡಿದ್ದೀನಿ ಸರ್ ಎಲ್ಲ. ಅದೇನು ತರಬೇತಿಯಲ್ಲಿ ಎಲ್ಲಿ ತರಬೇತಿ ಮಾಡಿಲ್ಲ ಸರ್, ಒಬ್ಬರು ಗೊತ್ತಿರೋ ಸುಮ್ಮನೆ ಹಿಂಗೆ ಮಾಡ್ರಿ ಅಂತ ರೇಷ್ಮೆ ಫಸ್ಟಿಗೆ ರೇಷ್ಮೆ ಮಾಡಿದ್ದೆ ಸರ್, ಅಂದರೆ 2.5 ಎಕರೆಗೆ ಸರ್, ಅದು 2.5 ಎಕರೆ 1 ಎಕರೆ ಹೆಚ್ಚಿಗೆ ಮಾಡ್ಕೊಂಡಿದ್ದೆ ಸರ್, 3.5 ಎಕರೆ ಮಾಡಿದ್ದೆ ಸರ್. ಆಗ ನಾನು ಅದೊಂದು 3.5 ಎಕರೆ ಮಾಡಿರತಕ್ಕಂಥ ಅನುಭವದಿಂದ 14 ಎಕರೆ ಹತ್ಕೊಂಡಾಗ ಈಗ ನಾನೇ ಈಗ 14-15 ಎಕರೆ ಬರುತ್ತೆ ಸರ್, ಸೀದಾ ಟೋಟಲಾಗಿ ನಾನೇ ಮಾಡಿದ್ದೀನಿ ಸರ್, ಸ್ವಂತ ಓನಾಗಿ ನಾನು ಇನ್ನೊಬ್ಬರನ್ನ ಯಾರನ್ನೂ ಕರೆಸಿಲ್ಲ ಸರ್, ಫಿಲ್ಟ್ರಿಂದ ಹಿಡಿದು ವೆಂಚೂರಿ ಪ್ರತಿಯೊಂದು ಎಲ್ಲ ಸೆಟ್ಟಿಂಗ್ ಎಲ್ಲ ನಾನೇ ಮಾಡ್ಕೊಂತೀನಿ ಸರ್. ಆ ಥರ ನಾವೇ ಅಳವಡಿಸ್ಕೊಂಡಾಗ ಖರ್ಚು ಕಮ್ಮಿ ಆಗುತ್ತೆ ಸರ್, ಅವರಿಗೆ 1 ಎಕರೆಗೆ ಇಷ್ಟು ಅಂತ ಅದು ಫಿಕ್ಸೆಡ್ ಇರುತ್ತೆ ಸರ್. ಅದನ್ನ ಬಿಟ್ಟು ನಾನೇ ಅದನ್ನೆಲ್ಲ ನೋಡ್ಕೊಂಡು ನಾನೇ ಮಾಡ್ಕೊಂಡಿದ್ದೀನಿ ಸರ್, ಎಲ್ಲ ಒಂದು ಹೋಗಿ ಏನೇನು ಮೆಟೀರಿಯಲ್ಸ್ ಬೇಕೆಲ್ಲ ನಾನೇ ಬರ್ಕೊಂಬಿಟ್ಟು ನಾನೇ ಹೋಗಿ, ಕೆಲವು ನಮ್ಮ ರೈತರು ಯಾರಾದರೂ ಮಾಡಿಕೊಡ್ರಿ ಅಂತೇಳಿದ್ರೆ ನಾನೇ ಹೋಗಿ ಏನು ಕಾಸ್ಟ್ ತಾಣದಿರ ಹತ್ತಿರ ಅವರಿಗೆ ಹೋಗಿ ಅಲ್ಲಿ ಹೇಳಿ ಈ ಥರ ಮಾಡ್ರಿ ಅಂತೇಳಿ ಎಲ್ಲ ರೆಡಿ ಮಾಡಿಕೊಟ್ಟು ಬರ್ತೀನಿ ಸರ್. 5,000 ಅಡಿಕೆ ನಾಟಿ ಮಾಡಿದ್ರಲ್ಲ, ಸಸಿನೆಲ್ಲ ನೀವೇ ಉತ್ಪಾದನೆ ಮಾಡ್ಕೊಂಡ್ರೆ ಸರ್? 3,500 ಇಂದ 4,000 ಸಸಿ ನಾನೇ ಮಾಡ್ಕೊಂಡಿದ್ದೆ ಸರ್, ಗೋಟ್ ತಂದ್ಬಿಟ್ಟು 1,000 ಮಾತ್ರ ನಾನು ಅದನ್ನ ಹೊರಗಡೆ ತಂದಿದ್ದೀನಿ ಸರ್, ಒಂದು ಸರ್ ಹೊರಗಡೆ ತಂದ್ಬಿಟ್ಟು ಇನ್ನು ಉಳಿದಿದೆ ಸರ್ ಸಸಿನು, ಒಟ್ಟಿನಲ್ಲಿ ಒಂದು 6,000 ಸಸಿ ಮಾಡ್ಬೇಕಂತೇಳಿ ಇತ್ತು ಸರ್, ನಾನು 4,000 ಇದ್ದು ಹೊರಗಡೆ ಒಂದು 3,000 ಸಸಿ ತಂದ್ಕೊಂಡಿದ್ದಾಗಿಂದ ಈಗ ಸೋಸಿ ಯಾಕೆ 1,000 ಸೋಸಿ ಉಳಿದಿದೆ, ಹೋಗಿ ಸೋಸಿಗೆ ಅದಕ್ಕೆಲ್ಲ ಬೇಕಂತ ಉಳಿಸ್ಕೊಂಡಿದ್ದೀನಿ. ಅಂತರ ಎಷ್ಟು ಕೊಟ್ಟಿದ್ರೆ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸಾಲಿನಿಂದ ಸಾಲಿಗೆ 9 ಅಡಿ ಕೊಟ್ಟಿದ್ದೀನಿ ಸರ್, ಆ ಗಿಡದಿಂದ ಗಿಡಕ್ಕೆ 6 ಅಡಿ ಕೊಟ್ಟಿದ್ದೀನಿ. ಅದಕ್ಕೆ ಕಾರಣನೂ ಇದೆ ಸರ್, ಅದು ಈಗ ನಮ್ಮ ಒಂದು ಇದರಲ್ಲಿ ಈ ಬಿಸಿಲು ಜಾಸ್ತಿ ಇರುತ್ತಲ್ಲ ಸರ್, ಸಾಲಿನಿಂದ ಸಾಲಿಗೆ 9 ಅಡಿ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಈಗ 8-9 ಮಾಡಿರೋ ಇದ್ದಾರೆ ಸರ್, ಅದು ಏನು ಮಾಡ್ತಿದೆ, ಈಗ 8-9 ಮಾಡಿರೋದ್ರಿಂದ ಸ್ವಲ್ಪ ಒಡೆ ಬರ್ತಿದೆ ಸರ್, ಗಿಡಗಳು ಸ್ವಲ್ಪ ಬಿರುಕು ಬಿಡೋದು ಬಿಸಿಲಿಗೆ. ಬಿಸಿಲು ಹೆಚ್ಚು ಬಿಸಿಲಲ್ಲ ಸರ್, ನಮ್ಮ ಕಡೆ ಬರದ ನಾಡು ನಮ್ದು ಬಿಸಿಲ ನಾಡು, ಹಂಗಾಗಿ ನಾವು ಒಂದು ಸ್ವಲ್ಪ ಅಂತರ ಸ್ವಲ್ಪ ಗಿಡದಿಂದ ಗಿಡಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸರ್, ಬಿಸಿಲು ಬೀಳಿ ಅಂತ. ಒಂದು ನೀವು ಹೇಳ್ದಂಗೆ 8-9 ಅಡಿನೇ ಅಂತರ ಒಳ್ಳೇದು ಅಂತಾರೆ ಕೆಲವು ರೈತರು, ಟ್ರ್ಯಾಕ್ಟರ್ ಎಲ್ಲ ಓಡಾಡುತ್ತೆ ನಮಗೆ ಬೇರೆ ಮಣ್ಣು ಗೊಬ್ಬರ ಇರ್ಬೇಕಂದಾಗ ಅನುಕೂಲ ಆಗುತ್ತೆ ಸರ್ ಅಂತೆಲ್ಲ ಹೇಳ್ತಾರೆ. ನೀವೀಗ 6-9 ಮಾಡಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ? ತೊಂದರೆ ಏನ ಸರ್, ಮಣ್ಣನ್ನು ನಾವು 10 ವರ್ಷಕ್ಕೆ ಒಂದ್ಸರಿ ಹೊಡಿಬೇಕಂತ ವಿಜ್ಞಾನಿಗಳು ಹೇಳ್ತಾರೆ. ನಾ ಬಬ್ಬ ನಾನು ಅದಕ್ಕೆ ಜಾಸ್ತಿ ಮಣ್ಣು ಒಡಿಸ್ಬಾರ್ದು, ಬರೀ ಸಾವಯವ ಕೃಷಿ ಮಾಡಿಸಿದ್ರೆ ನಿಮ್ಗೆ ಬರೀ ಅದಕ್ಕೆ ಸಾವಯವದಾಗಿ ಮಾಡಿದ್ರೆ ಯಾವುದೇ ರೀತಿ ಏನೂ ಆಗಲ್ಲ, ಮಣ್ಣು ಒಡಿಸೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸರ್. ಅಡಿಕೆ ನಾಟಿ ಮಾಡಿ ಎಷ್ಟು ದಿವಸ ಆಯಿತು ಸರ್? ಒಂದು 6 ತಿಂಗಳಾಗಿದೆ. 6 ತಿಂಗಳಾಯಿತು. ಈ ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಗಳು ಒಂದು 2-3 ವರ್ಷ ಬೆಳಕೋಬಹುದು. ಬಾಳೆ ಸರ್, ಈಗ ಬಾಳೆ ಇದೆ ಸರ್, ಅದರಲ್ಲಿ ಪಚ್ಚಬಾಳೆ ತೆಂಗು ಎರಡರ ಇದೆ ಸರ್. ಅದರಲ್ಲಿ ತೆಂಗು ಒಂದು 200 ಗಿಡ ಇದೆ ಸರ್ ಸೆಂಟ್ರಲ್ಲಿ. ಆ ಸೆಂಟ್ರಲ್ಲಿ ತೆಂಗಿನ ಮರಸಾಲಲ್ಲಿ 30 ಅಡಿಗೆ ಒಂದು ಗಿಡ ಹಾಕಿದ್ದಾರೆ ತಾತರ ಹಿಂದ್ಗಡೆ. ಆ ಸೆಂಟ್ರಲ್ಲಿ 2 ಸಾಲು ಮಾತ್ರ ಅಡಿಕೆ ಗಿಡ ಹಾಕಿದ್ದೀನಿ ಸರ್. ಈಗ ಆಲ್ರೆಡಿ ಅದರಲ್ಲಿ ಪಚ್ಚಬಾಳೆ ಇದೆ, ಅಡಿಕೆನೂ ಇದೆ, ತೆಂಗು ಇದೆ ಸರ್. ಇನ್ನೊಂದು ವರ್ಷದಲ್ಲಿ ಬಾಳೆ ಹೋಗುತ್ತೆ ಸರ್. ತೆಂಗು ಮಾತ್ರ ಬಾಳೆ ಗಿಡದ ಸೆಂಟ್ರಲ್ಲಿ, 2 ಲೈನ್ ಮಾತ್ರ ಸೆಂಟರ್ ಮಾಡಿದ್ದೀನಿ ಸರ್. ಈ ರಕ್ತ ಚಂದನ ಬೇರೆ ಬೇರೆ ಅರಣ್ಯ ಬೆಳೆಗಳು ಹಾಕಿದ್ದೀವಿ ಅಂತಂದ್ರೆ ಆ ಸಸಿಗಳನ್ನೆಲ್ಲ ಇಲ್ಲಿಂದ ತಗೊಂಬಂದ್ರೆ ಸರ್? ಅದೆಲ್ಲ ಫಾರೆಸ್ಟ್ ಇಂದ ತಂದಿದ್ದೀನಿ. ಫಾರೆಸ್ಟ್ ಆಫೀಸಿಂದ ತಂದೆ ಮಾಡಿದ್ದೀನಿ ಸರ್. ನಾನು ಎಲ್ಲಿ ದುಡ್ಡು ಕೊಟ್ಟೆ ಅಂತಂದಿಲ್ಲ ಸರ್, ಫಾರೆಸ್ಟ್ ಆಫೀಸಿಂದಾನೆ ತಂದಿದ್ದೀನಿ ಸರ್. ಹ್ಞೂ ಸರ್, ಅದಕ್ಕೂ ನರೇಗಾ ಸ್ಕೀಮಲ್ಲಿ ಸ್ವಲ್ಪ ಅಮೌಂಟ್ ಹಾಕಿದ್ದಾರೆ ಸರ್, ಅದಕ್ಕೆ ಕೂಲಿಗಾರಿಕಾ ಇದರಿಂದ ಉದ್ಯೋಗ ಖಾತ್ರಿ ಯೋಜನೆಯಿಂದ ಅನುಕೂಲ ಪಡ್ಕೊಂಡಿದ್ದೆ ಅನುಕೂಲ, ಅದಕ್ಕೂ ಅಮೌಂಟ್ ಹಾಕಿದ್ದಾರೆ ಸರ್. ಒಂದು ಇದಕ್ಕೆ 249 ರೂಪಾಯಿ ಹಂಗೆ. ಈಗ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ರೆ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಅಳವಡಿಸಬೇಕಪ್ಪ ಅಂತಾರೆ, ಏನಾದರೂ ಉಪಕಸಬುಗಳು ಅಳವಡಿಸಿ? ಏನು ಎಮ್ಮೆಗಳಿದಾವೆ ಸರ್, ಎಮ್ಮೆ ಹಸುಗಳಿದ್ದಾವೆ, ಹಾಲು ಮಾರ್ತೀವಿ. ಮತ್ತೆ ಹಸು ಕುರಿ ಮರಿ ಇದಾವೆ ಸರ್, ಪಟ್ಲಿ ಮರಿಗಳು. ನಾವು ಹೆಣ್ಣು ಸಾಕಲ್ಲ ಸರ್, ಅದು ಸಂತಾನೋತ್ಪತ್ತಿ ಜಾಸ್ತಿ ಆದಂಗೆಲ್ಲ ಖರ್ಚು, ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಸರ್. ನಾವು ಅದಕ್ಕೋಸ್ಕರ ಉಪಕಸುಗಳು ಅಂತೇಳಿ ನಾವೇನು ಮಾಡಿದ್ವಿ, ಪಟ್ಲಿ ಮರಿಗಳು ಸಾಕ್ತೀವಿ ಸರ್. ಪ್ರತಿ ಬ್ಯಾಚ್ ಟು ಬ್ಯಾಚ್ ಇರುತ್ತೆ ಸರ್. ಎಷ್ಟೆಷ್ಟು ಮರಿ ಸಾಕ್ತೀವಿ ಸರ್? ನಾವು ಒಂದು 15-20 ಮರಿ ಸಾಕ್ತೀವಿ. ಒಂದು ಮರಿ 4-5 ಸಾವಿರ ರೂಪಾಯಿ ಬರುತ್ತೆ ಸರ್ ಒಂದು ಮರಿ. ನಾವು ಅದನ್ನು ಒಂದನ್ನು ನಾವು 4-5 ಸಾವಿರ ರೂಪಾಯಿ ಖರ್ಚು ಬಂದರೆ ಒಂದು ತಗೊಂಬರ್ಬೇಕಾದಾಗ, ನಾವು ಮಾರಬೇಕಾದಾಗ ಅದು 8-9 ಸಾವಿರ ರೂಪಾಯಿ ಒನ್ ಟು ಡಬಲ್ ಆಗುತ್ತೆ ಸರ್. 3.5-4 ತಿಂಗಳು ಮೇಯಿಸ್ತೀವಿ. ಇಷ್ಟೊಂದೆಲ್ಲ ಕೃಷಿ ಬದುಕು ಮಾಡ್ಕೊಂಡು, 1 ಎಕರೆ ಜಮೀನು ಐತೆ, ಇದನ್ನೆಲ್ಲ ನೋಡ್ಕೊಂಡು ಈ ಥರ ಉಪಕಸ ಮಾಡಲಿಕ್ಕೆ ಸಮಯ ಸಿಗುತ್ತಾ? ಸಿಗುತ್ತೆ ಸರ್, ಸಿಗುತ್ತೆ ಸಿಗುತ್ತೆ. ಇನ್ನೊಂದು, ನಾವೆಲ್ಲ ತೋಟಗಾರಿಕಾ ಬೆಳೆಗಳು ಇದನ್ನ ಮಾಡಿದಾಗಲಿಂದ ಸ್ವಲ್ಪ ಸಮಯ ಸಿಗುತ್ತೆ. ಬೇರೆ ಈ ಜೋಳ, ರಾಗಿ, ಮೆಕ್ಕೆಜೋಳ, ಈ ಈರುಳ್ಳಿ ಮಾಡಿದ್ರೆ ಕಡಿಮೆ ನೀರು ಕಟ್ಟಬೇಕು ಅವಕ್ಕೆಲ್ಲ, ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗಲ್ಲ ಸರ್. ಈ ತೋಟಗಾರಿಕಾ ಬೆಳೆ ಮಾಡಿದಾಗಲಿಂದ ನಮ್ಗೆ ಇವೆಲ್ಲ ಮಾಡೋಕೆ ಆಗ್ತಿರೋದು ಸರ್. ಈ ಹೈನುಗಾರಿಕೆ, ಈ ಕುರಿ ಸಾಕಾಣಿಕೆ ಮಾಡೋದನ್ನು ಈ ಕೃಷಿ ಜೊತೆಗೆ ಲಾಭದಾಯಕ? ಲಾಭದಾಯಕನೇ ಸರ್, ಲಾಭದಾಯಕ. ಪಟ್ಲಿ ಮರಿಗಳನ್ನ ನೀವು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾರಾಟ ಮಾಡ್ತೀರಾ ಸರ್? ವರ್ಷದಲ್ಲಿ ಒಂದು 3 ಬ್ಯಾಚ್ ಮಾಡ್ತೀವಿ. ಎಷ್ಟು ತಿಂಗಳು ಕಾಪಾಡ್ತೀರಾ? 3-4 ತಿಂಗಳು ಕಾಪಾಡ್ತೀವಿ ಸರ್. ಪ್ರಾರಂಭದಲ್ಲಿ ಎಷ್ಟು 1,000 ರೂಪಾಯಿ ಕೊಟ್ಟು ಮರಿ ತಗೊಂಬರ್ತೀರಾ? ಮಾರಾಟ ಮಾಡ್ಬೇಕಾದ್ರೆ ಎಷ್ಟು? 4.5 ಸಾವಿರ ಬೀಳುತ್ತೆ ಸರ್ ಒಂದು ಮರಿ. ಒಂದು 10-15 ಮರಿ, 20 ಮರಿ, ಆ ಸಿಚುವೇಶನ್ ತಕ್ಕಂತ ತಗೊಂಬರ್ತೀವಿ ಸರ್. ಒಂದು ಮರಿ ನಾವು ತಿರ್ಗಾ ಅದನ್ನ ರಿಟರ್ನ್ ಮಾರ್ಬೇಕಾದಾಗ 8-9 ಸಾವಿರ ರೂಪಾಯಿ ಒಂದೊಂದು ಮರಿ ಮಾಡ್ತೀವಿ. 10-10 ಸಾವಿರ ರೂಪಾಯಿ ಮರಿದೇವು ಉಂಟು ಸರ್ ನಮ್ಮೊಂದು ಮರಿ. ಒಂದೊಂದು ಮರಿ ಚಳಿಗಾಲದಲ್ಲಿ ಮಾತ್ರ ಸ್ವಲ್ಪ ಲೇಟಾಗಿ ಮಾಡ್ತಾ ಇರ್ತೀವಿ ಸರ್ ಮರಿ. ಅವಾಗ ಕಾಲು ಬಾಯಿ ಇರುತ್ತೆ, ಸ್ವಲ್ಪ ಕಾಯಿಲೆ ಇರುತ್ತೆ ಸರ್. ಆ ಕಾಯಿಲೆ ಸ್ವಲ್ಪ ಕಡಿಮೆ ಆದಾಗ, ಈಗ ಮಾರಿದೀವಿ ಸರ್, ಈಗ ಆಲ್ರೆಡಿ ಈಗ ಒಂದು 10 ಮರಿ ಮಾರಿದೀವಿ. ಈಗ ಸ್ವಲ್ಪ ಕಾಲು ಬಾಯಿ ಕಡಿಮೆ ಆಗ್ತಲ್ಲ, ಈಗ ತಿರ್ಗಾ ರಿಟರ್ನ್ ತರಬೇಕು ಸರ್. ಮತ್ತೆ ಗೊಬ್ಬರ ಬರುತ್ತೆ ಈ ತರ ಉಪಕಸ ಮಾಡೋದ್ರಿಂದ? ಗೊಬ್ಬರ ಕುರಿ ಪಿಚ್ಗೆ ಸರ್, ಅದು ಒಂದು ಪುಟ್ಟಿ 40 ರೂಪಾಯಿ ಒಂದು ಪುಟ್ಟಿ ಸರ್. ಆ ಗೊಬ್ಬರ ನಮಗೆ ಒಂದು ತೋಟಕ್ಕೆ ಗೊಬ್ಬರ ಆಗಿ ಇದಾಗುತ್ತೆ ಸರ್. ಈಗ ಗೊಬ್ಬರನ ಬೇರೆ ಕಡೆಯಿಂದ ಕೊಂಡ್ಕೊಂತಾರೆ, ಎಷ್ಟೊಂದು ಜಮೀನು ಇರೋದ್ರಿಂದ ಏನಾದ್ರೂ ನಿಮ್ದು ಇಲ್ಲ ಸರ್? ನಾನೆಲ್ಲ ಸಾವಯವದಲ್ಲೇ ಮಾಡೋದ್ರಿಂದ ನಮ್ಮ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಅಷ್ಟೇ ಸರ್, ನಾನು ಕೊಂಡ್ಕೊಳಲ್ಲ ಸರ್. ಕೊಂಡ್ಕೊಳ ಇಲ್ಲ ಸರ್. ಸಾವಯವ ಗೊಬ್ಬರ ಅಂತ ಈ ರೇಷ್ಮೆಗೆಲ್ಲ ಹಸಿರೆಲೆ ಗೊಬ್ಬರ ಮಾಡ್ತೀನಿ ಸರ್, ಡಯಾಂಚ ಮತ್ತೆ ಸೆಣಬು ಉರುಳಿ ಈ ಮೂರನ್ನು ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಗೊಬ್ಬರ ಕಡಿಮೆ ಸರ್ ನಾನು ಹಾಕಿರೋದು. ಈ ದನವಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿರೋದು ಕಡಿಮೆ, ಬರೀ ಇದೇ ಮಾಡ್ತಿರೋದು. ಈ ಉಳಿದಿರೋ ದನದ ಗೊಬ್ಬರ, ನಮ್ಮ ಸುಮಾರು ದನಗಳು ಒಂದು 10 ಇದಾವೆ ಸರ್, ಒಂದು 10-15 ದನಗಳಿದಾವೆ. ಆ ಬಂದಂಥ ಗೊಬ್ಬರನೆಲ್ಲ ಈ ತೋಟಗಾರಿಕೆ ಬೆಳೆಗಳಿಗೆ, ಈ ಬಾಳೆಗೆ, ಇನ್ನು ಅಡಿಕೆಗಿನ್ನ ಕೊಟ್ಟಿಲ್ಲ ಸರ್ ಗೊಬ್ಬರನ. ಇನ್ನು 6 ತಿಂಗಳಲ್ಲ ಸ್ವಲ್ಪ ಪ್ರವರ್ಧಮಾನಕ್ಕೆ ಬರಲಿ ಅಂತೇಳಿ ಏನು ಕೊಟ್ಟಿಲ್ಲ. ಬೇರುಳು ಒಡೆಯುತ್ತೆ, ಈ ಒಂದು ಸಮಸ್ಯೆ ಬರುತ್ತೆ ಅಂತೇಳಿ. ಈಗ ರೀಸೆಂಟಾಗಿ 2700 ಗಿಡ ಈಗ ನಾಟಿ ಮಾಡಿದ್ದೀನಿ ಬಾಳೆಗಿಡನ ಸರ್. ಈ ವರ್ಷದಲ್ಲಿ ಹೋದ ವರ್ಷ August 15 ಮಾಡಿರತಕ್ಕಂಥ ಗಿಡ ನಾವು 4,000 ಗಿಡ ಇದೆ ಸರ್, 4.5 ಸಾವಿರ ಗಿಡ ಇದೆ. ಈಗ 2700 ಗಿಡ ಯಾಲಕ್ಕಿ ಬಾಳೆ ಗಿಡನ ನಾಟಿ ಮಾಡಿದ್ದೀನಿ. ಸಂತೋಷ್ ಅವರೇ, ಈಗ ಇಷ್ಟೊಂದೆಲ್ಲ ಜಮೀನ ಕೃಷಿ ಮಾಡಬೇಕಂದ್ರೆ ಎತ್ತುಗಳಿಂದ ಸಾಧ್ಯ ಆಗೋದಿಲ್ಲ ಅನ್ಸುತ್ತೆ, 24 ಎಕರೆ. ಯಾವ್ಯಾವ ಥರ ಯಂತ್ರೋಪಕರಣಗಳು ಉಪಯೋಗಿಸ್ತಾರೆ ಸರ್? ಟ್ಯಾಕ್ಟ್ರಿ ಇದೆ ಸರ್ ನಮ್ಮದು, ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಎಲ್ಲ ರೀತಿ ಕುಂಟೆ, ಟಿಲ್ಲರು, ಕೂರಿಗೆ, ಈ ಟರ್ನಿಂಗ್ ಫ್ಲೋ ಇವೆಲ್ಲ ಒಂದು ಇಂಪ್ಲಿಮೆಂಟ್ಸ್ನ ಸಬ್ಸಿಡಿ ದರದಲ್ಲಿ ಕೊಟ್ಟಿದ್ದಾರೆ ಸರ್. ಸಹಾಯದಲ್ಲಿ ನಾವು ಪಡ್ಕೊಂಡಿದ್ದೀವಿ. ಮತ್ತೆ ಈ ತೋಟಗಾರಿಕೆ ಇಲಾಖೆಯಿಂದ ಏನೇನು ಅನುಕೂಲಗಳಾಗಿತ್ತು? ತೋಟಗಾರಿಕೆ ಇಲಾಖೆಯಿಂದ ಸರ್ ಈಗ ಈರುಳ್ಳಿ ಶೆಡ್ ಕೊಟ್ಟಿದ್ದಾರೆ ಸರ್, ಮತ್ತೆ ಈಗ ಮಿನಿ ಟ್ರ್ಯಾಕ್ಟರ್ ತಗೊಂತಿದ್ದೀವಿ ಸರ್. ಮತ್ತೆ ರೈತ ಉತ್ಪಾದಕ ಸರ್, ರೇಷ್ಮೆ ಇಲಾಖೆಯಿಂದ FPO ಅಂತೇಳಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ರೈತ ಉತ್ಪಾದಕರ ಸಂಘ, ಅದಕ್ಕೂ ಸದಸ್ಯರಾಗಿದ್ದೀವಿ ಸರ್. ಅದಕ್ಕೆ ಅನುಕೂಲ ಆಗುತ್ತೆ, ಅನುಕೂಲ ಆಗ್ತಿದೆ ಸರ್. ಕೃಷಿ ಇಲಾಖೆಯಿಂದ ನಮಗೆ ಈ ಆತ್ಮ ಒಂದು ಯೋಜನೆಯಲ್ಲಿ ನಮ್ಮನ್ನು ಮೆಂಬರ್ ಆಗಿ ಸೇರಿಸ್ಕೊಂಡಿದ್ದಾರೆ ಸರ್ ನಮ್ಮನ್ನು. ಒಟ್ಟಾರೆಗೆ ರೇಷ್ಮೆ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಬರ್ತಾವೆ ಅವನ್ನೆಲ್ಲ ಪಡ್ಕೊಳ್ಳೋದು, ಮತ್ತೆ ಅದರಲ್ಲಿ ಭಾಗವಹಿಸೋದು, ಸದಸ್ಯರಾಗಿಸೋದ್ರಿಂದ ನಮ್ಮ ಕೃಷಿ ಬದುಕಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ ಸರ್? ಅನುಕೂಲ ಆಗುತ್ತೆ ಸರ್. ಮತ್ತೆ ನಾವು ಗುಣಮಟ್ಟದ ಕೆಲಸ ಮಾಡಿದಾಗ ಯಾವುದೇ ರೀತಿ ತೊಂದರೆ ಆಗಲ್ಲ ಸರ್. ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಲೇಜಿ ಮಾಡ್ತಾರೆ, ಸೋಮಾರಿತನ ಇರಬಾರದು ಕೃಷಿಯಲ್ಲಿ. ಸ್ವಲ್ಪ ಅದು ಕೃಷಿಯಲ್ಲಿ ಸ್ವಲ್ಪ ನಾವು ಅದು ಸಿಗುತ್ತೆ ಸರ್. ಮೋಸ ಆಗಲ್ಲ ಸರ್ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ. ಕ್ವಾಲಿಟಿ ಕೆಲಸ ಮಾಡಿದಾಗ ಶ್ರಮ ಇರಬೇಕು ಆ ಕೆಲಸಕ್ಕೆ ಯಾವುದೇ ರೀತಿ ಮೋಸ ಆಗಲ್ಲ ಸರ್ ಅದರಲ್ಲಿ. 24 ಎಕರೆ ಜಮೀನು, ಉಪಕಸುಬುಗಳು, ತೋಟಗಾರಿಕೆ ಬೆಳೆಗಳು, ಇಷ್ಟೊಂದೆಲ್ಲ ಮಾಡಬೇಕಂದ್ರೆ ನಿಮ್ಮೊಬ್ಬರಲ್ಲಿಂದ ಸಾಧ್ಯ ಆಗೋದಿಲ್ಲ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ? ನಿಮಗೆಲ್ಲ ಯಾವ ರೀತಿ ಸಹಕಾರ ಕೊಡ್ತಾರೆ ಸರ್? ಮನೆಯಲ್ಲಿ ನಮ್ಮ ತಂದೆ, ನಮ್ಮ ತಾತ, ನಮ್ಮಮ್ಮ, ನಮ್ಮ ಅಣ್ಣವ್ರ ಮನೆಯವರು, ನಮ್ಮ ಅಣ್ಣವರು ಇದ್ದಾರೆ ಸರ್. ನಮ್ಮ ತಂದೆಯವ್ರ ಸಹಕಾರದಿಂದ ನಾನು ನಮ್ಮ ಅಣ್ಣ ಎಲ್ಲರೂ ಹೊಂದಾಣಿಕೆ ಮೇಲೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ನೀವಿನ್ನ ಮದುವೆ ಆಗಿಲ್ಲ? ಇಲ್ಲ ಸರ್, ನಂದಿನ ಮದುವೆ ಆಗಿಲ್ಲ ಸರ್, ನಮ್ಮ ಬ್ರದರ್ದಾಗಿದೆ ಸರ್. ಆಗಿದೆ. ಈಗ ನೀವು ಯುವಕರು ಇಷ್ಟೊಂದು ಚೆನ್ನಾಗಿ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಈ ಕೃಷಿಯನ್ನು ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಂಥ ಯುವಕರಿಗೆ ಜಮೀನು ಇದ್ರೆ ಭಾಳ ಸ್ವಾವಲಂಬಿ ಜೀವನ ಸರ್. ಇನ್ನೊಬ್ರು ಕೈ ಕೆಳಗೆ ಹೋಗ್ಬಿಟ್ಟು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವ್ರ ಹೇಳಿ ಟೈಮಿಗೆ ಹೋಗ್ಬೇಕು, ಅವ್ರು ಹೇಳಿ ಟೈಮಿಗೆ ಇದು ಮಾಡ್ಬೇಕು ಅನ್ನೋ ಒಂದು ಇದಿರಲ್ಲ ಸರ್. ಜಮೀನು ಸ್ವಲ್ಪ ನೀರೊಂದು ಅವರಲ್ಲಿ ಒಂದು 2 ಇಂಚ್ ನೀರು ಇದ್ಬಿಟ್ರೆ 3 ಎಕರೆ ಜಮೀನಿದ್ರು ಸಾಕು, ಸ್ವಾವಲಂಬಿ ಜೀವನವಾಗಿ ಮಾಡ್ಬೇಕು ಸರ್. ಅವ್ರಿಗೆ 8 ರಿಂದ 10 ಗಂಟೆ ಕೆಲಸ ಮಾಡ್ತಾರೆ ಸರ್. ಬರೀ 5 ಗಂಟೆ ಕೆಲಸ ಮಾಡಿದ್ರೆ ಸಾಕು ಸರ್. ಸ್ವಂತ ಜಮೀನಲ್ಲಿ ಕೆಲಸ ಮಾಡಿದರೆ ಅವ್ರ ಟೈಮಿಗೆ ಅವ್ರಿಗೆ ಯಾರಿಗೂ ಅವರೇ ರಾಜರು, ಅವರೇ ಮಂತ್ರಿಗಳು ಸರ್. ಯಾವತ್ತೂ ಕಷ್ಟ ಅನಿಸಿಲ್ಲ ನಿಮಗೆ ಕೃಷಿ ಬದುಕು ಸರ್? ಇರುತ್ತೆ ಸರ್, ಕಷ್ಟನೇ ಇರುತ್ತೆ, ಸುಖನೇ ಇರುತ್ತೆ ಸರ್, ಸಮನಾಗಿರುತ್ತೆ ಸರ್. ನಾವು ಹೆಂಗೆ ಅದ್ರ ಮೇಲೆ ಇದು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತೀವೋ ಅದ್ರ ಥರ ನಾವು ಇರುತ್ತೆ ಸರ್. ಕಷ್ಟನೇ ಇರುತ್ತೆ, ಸುಖನೇ ಇರುತ್ತೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದುಕೊಟ್ಟಿದ್ದೀನಿ? ತಂದುಕೊಟ್ಟಿದೆ ಸರ್, ಸಂತೋಷವಾಗಿದೆ. ಸಂತೋಷ ಅವರೇ, ಈಗ ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂತ ಯಾವ ರೀತಿ ಮಾಡ್ಬೋದು ಸರ್? ನಮ್ಮದು ಚಳ್ಳಕೆರೆ ತಾಲೂಕು ಸರ್, ಚಳ್ಳಕೆರೆ ತಾಲೂಕು ನೆನ್ನಿವಾಳ ಗ್ರಾಮ ಸರ್. ನಮ್ಮದು 1 ಅವರ್ಗೆ ಒಂದು ಬಸ್ ಇದೆ ಸರ್, ಕೊರೋನಾ ಬಸ್ ಸ್ಟ್ಯಾಂಡ್ ಚಳ್ಳಕೆರೆಯಲ್ಲಿ. ನೆನ್ನಿವಾಳ ಅಂದ್ಬಿಟ್ರೆ ಯಾರಾದರೂ ಬಂದು 10 ರೂಪಾಯಿ ಚಾರ್ಜ್ ಸರ್. ಬಂದು ಅಲ್ಲಿಂದ ಸೀದಾ ನೆನ್ನಿವಾಳದಲ್ಲಿ ರಾಜನವ್ರ ತೋಟ ಅಂದರೆ ತಾಳ್ಕೆರಪ್ಪ ರಾಜನವ್ರ ತೋಟ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ, ಬಂದು ತೋಟ ನೋಡ್ಬೋದು. ಬರೋಕ್ಕಾಗಲಿಲ್ಲ ನೀವು ಫೋನಲ್ಲೇ ಮಾಹಿತಿ ಬೇಕಂದ್ರೆ ಫೋನ್ ನಂಬರ್ ಕೊಡ್ತೀವಿ, ಫೋನಲ್ಲಿ ಮಾತಾಡ್ಬೋದು ಸರ್. ನೀವು ಫೋನ್ ನಂಬರ್ ಹೇಳ್ರಿ. 9980542431. ರೈತ ಬಾಂಧವರೇ, ಇದು ನನ್ನಿವಾಳ ಗ್ರಾಮದ ಯುವ ಕೃಷಿಕ ಎಚ್ ಆರ್ ಸಂತೋಷ್ ಅವರ ಮೊಬೈಲ್ ಸಂಖ್ಯೆ 9080054241. ಭಾಳ ಸಂತೋಷ ಸಂತೋಷ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಈ ಕುರಿತು ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದ ಯುವ ಕೃಷಿಕ ಎಚ್ ಆರ್ ಸಂತೋಷ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಜನಪದ ಗೀತೆಯನ್ನ. ಜಾನಿತ್ತು ಕುಂಬಾರಣ್ಣ ಹಾಲು ಪಾನುಂಡನ ಹಾರಹಾರಿ ಮಣ್ಣ ತುಳಿತಾನ. ಹಾರಿ ಹಾರಹಾರಿ ಮಣ್ಣ ತುಳಿದು ತಮ್ಮಾಡ್ಯ ನನ್ನಾರ್ಯಾರು ಹೊರುವಂತ ಐರಾಣಿ. ಮುಂಜಾನಿತ್ತು ಕುಂಬಾರಣ್ಣ ಹಾಲು ಪಾನುಂಡನ ಹಾರಹಾರಿ ಮಣ್ಣ ತುಳಿತಾನ. ಹಾರಿ ಹಾರಾರಿ ಮಣ್ಣ ತುಳಿದು ತಮ್ಮ ನನ್ನ ಯಾರು ಹೊರುವಂತ ಐರಾಣಿ, ಯಾರು ಹೊರುವಂತ ಐರಾಣಿ. ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿ ಸಿಮ್ಮಣ್ಣ